ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ದಕ್ಷಿಣೇಶ್ವರದಲ್ಲಿ ಮಾಸ್ಟರ್ ಈ ಅಧ್ಯಾಯ ಪ್ರಾರಂಭ. 18 ಡಿಸೆಂಬರ್ 1883 ಮಾರ್ಗಶಿರ ಕೃಷ್ಣ ಚತುರ್ಥಿ ಮಂಗಳವಾರ. ಪರಮಹಂಸರು ಪ್ರಾತಃಕಾಲ ತಮ್ಮ ಕೊಠಡಿಯ ಪಶ್ಚಿಮ ವರಾಂಡದಲ್ಲಿ ಕೆಲವು ಮಂದಿ ಭಕ್ತರೊಡನೆ ಕುಳಿತಿದ್ದಾರೆ. ದೇವೇಂದ್ರನಾಥ ಠಾಕೂರ್ನ ಭಕ್ತಿ ಮತ್ತು ವೈರಾಗ್ಯದ ಸಂಬಂಧವಾಗಿ ಆತನನ್ನು ಬಹಳವಾಗಿ ಹೊಗಳುತ್ತಿದ್ದಾರೆ. ರಾಖಾಲ್ನಿ ಮೊದಲಾದ ಭಕ್ತರ ಕಡೆಗೆ ತೋರಿಸಿ ಹೇಳುತ್ತಿದ್ದಾರೆ, ದೇವೇಂದ್ರ ಒಳ್ಳೆ ಮನುಷ್ಯ. ಆದರೆ ಯಾರು ಸಂಸಾರಕ್ಕೆ ಕಾಲು ಹಾಕದೆ ಬಾಲ್ಯದಿಂದಲೇ ಶುಕದೇವನ ಆರ್ನಿಶಿ ಭಗವತ್ ಚಿಂತನೆ ಮಾಡ್ತಾರೋ, ಅಂದರೆ ಯಾರು ಕೌಮಾರ ವೈರಾಗ್ಯ ಸಂಪನ್ನರೋ ಅವರು ನಿಸ್ಸಂದೇಹವಾಗಿ ಧನ್ಯರು. ದೇವೇಂದ್ರನಾಥ ಠಾಕೂರ್ ಅಂದ್ರೆ ರವೀಂದ್ರನಾಥ್ ಠಾಕೂರ್ರ ತಂದೆ. ಬಹಳ ದೊಡ್ಡ ಭಕ್ತ ಅಂತ ಅನ್ನೋದನ್ನು ಒಪ್ಪಿಕೊಂಡ್ರು, ಒಳ್ಳೆ ಮನುಷ್ಯ ಅನ್ನೋದನ್ನು ಒಪ್ಪಿಕೊಂಡ್ರು. ಜೊತೆಲಿ ಒಂದು ಮಾತು ಹಾಕಿದ್ರು, ಆದರೆ ಅಂತಂದ್ರು. ಆದರೆ ಅಂತ ಬಂದ ತಕ್ಷಣ ಬಹಳ ಅದು ಆಲೋಚನೆಗೆ ಗುರಿಪಡಿಸುತ್ತೆ. ಏನ್ ಹೇಳ್ತಾ ಇದ್ದಾರೆ, ಆದರೆ ಯಾರು ಸಂಸಾರಕ್ಕೆ ಕಾಲು ಹಾಕದೆಯೇ ಬಾಲ್ಯದಿಂದಲೇ ಶುಕದೇವನ ಅಹರ್ನಿಶಿ ಭಗವತ್ ಚಿಂತನೆ ಮಾಡ್ತಾರೋ ಅಂತ. ಶುಕದೇವನ ಅಹರ್ನಿಶಿ ಭಗವತ್ ಚಿಂತನೆ ಮಾಡ್ತಾರೋ ಅಂತಂದ್ರೆ ಶುಕದೇವನ ಚಿಂತನೆ ಮಾಡ್ತಾರೆ ಅಂತ ಅರ್ಥನೋ ಇದರಲ್ಲಿ, ಅಥವಾ ಭಗವತ್ ಚಿಂತನೆ ಮಾಡ್ತಾರೆ ಅಂತ ಅರ್ಥನ? ಇದೊಂದು ವಾಕ್ಯ ಪ್ರಯೋಗ, ಶುಕದೇವನಂತೆ ಅಂತ ಅರ್ಥ. ಶುಕದೇವ ಅಹರ್ನಿಶಿ ಬ್ರಹ್ಮಚಿಂತನೆಯಲ್ಲೇ ಇದ್ದ, ಆದ್ರಿಂದ ಅವನು ಅಜರಾಮರನಾಗಿಬಿಟ್ಟ. ಇವತ್ತಿಗೂ ಕೂಡ ಶುಕ ಮಹರ್ಷಿ ಅಂತ ಹೇಳಿದ್ರೆ ಬ್ರಹ್ಮಜ್ಞಾನಿಗಳಲ್ಲಿ ಎಲ್ಲರನ್ನೂ ಮೀರುತಕ್ಕಂಥವನು. ಆ ರೀತಿಯಲ್ಲಿ ಇರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ಉದಾಹರಿಸಿ ಹೇಳ್ತಾ ಇದ್ದಾರೆ. ಯಾರು ಅವನ ರೀತಿಯಲ್ಲಿ ಭಗವತ್ ಚಿಂತನೆ ಮಾಡ್ತಾರೋ ಅಂದ್ರೆ ಅಂದೇನರ್ಥ, ಯಾರು ಕೌಮಾರ ವೈರಾಗ್ಯ ಸಂಪನ್ನರೋ, ಕುಮಾರರಾಗಿರುವಾಗಲೇ ವೈರಾಗ್ಯ ಸಂಪನ್ನರೋ ಅಂತನ್ನೋದನ್ನ ಸಮಾಸ ಪದ ಅದು ಕೌಮಾರ ವೈರಾಗ್ಯ. ಕುಮಾರ ಅವಸ್ಥೆಗೆ ಬರುವ ಬೆಳಿಗ್ಗೆನೇ ಅವನಲ್ಲಿ ವೈರಾಗ್ಯ. ಅವನ ಕತೆ ನಿಮಗೆಲ್ಲರಿಗೂ ಗೊತ್ತಿದೆ. ವ್ಯಾಸ ಮಹರ್ಷಿಗಳು ಅವನು ಜನ್ಮ ತಾಳಿದ ಹೊಸರಲ್ಲೇನೇ ಹೊರಟೇ ಬಿಡ್ತಾನ ಅವನು, ಒಂದೇ ಸಮನೆ ಸಂಸಾರವನ್ನು ಬಿಟ್ಟು ತ್ಯಜಿಸಿ ಹೊರಟೋಗ್ಬಿಡ್ತಾನೆ. ಓ ಮಗನೇ, ಓ ಶುಕನೇ ಅಂತ ಅವನು ಕರೆದರೂ ಕೂಡ ಅವನು ಹಿಂತಿರುಗಿ ಬರೋದಿಲ್ಲ. ಆ ಬಗೆಯ ವೈರಾಗ್ಯ ಸಂಪನ್ನ ಆತ. ಅಂದ್ರೆ ಈ ಮಾತನ್ನು ಹೇಳಿದಾಗ ಒಂದು ತೊಂದರೆ, ಹಾಗಾದ್ರೆ ಎಲ್ಲರೂ ಕೂಡ ಕೌಮಾರ ವೈರಾಗ್ಯ ಸಂಪನ್ನರಾಗಬೇಕೇ ಅಂತ? ಎಲ್ಲರೂ ಆಗೋದಕ್ಕೆ ಸಾಧ್ಯವೇ? ಅವ್ರ ಹಣೆಯಲ್ಲಿ ಬರೆದಿದೆಯೇ ಅಂತ ಸುಮ್ಮನೆ ಯಾತಕ್ಕೆ ಚಿಂತೆ ಮಾಡೋದು? ಆಗದ ಕಾರ್ಯಕ್ಕೆ ಚಿಂತೆ ಮಾಡಿ ಯಾತಕ್ಕೆ ತೊಂದರೆ ಗುರಿ ಪಟ್ಕೊಳ್ಳೋದು? ಯಾರಾದರೂ ಯುವಕರು ಆಶ್ರಮಕ್ಕೆ ಸೇರೋದಕ್ಕೆ ಬಂದ್ರೆ ಅವರ ತಂದೆ ತಾಯಂದ್ರೆ ಆದಿಯಾಗಿ ಬಂದು ಬೆಳಗಿದವರು, ಏನ್ ಸ್ವಾಮೀಜಿ ಈ ಪ್ರಕಾರ, ಎಲ್ಲ ಕೌಮಾರ ವೈರಾಗ್ಯ ಸಂಪನ್ನರಾಗಿ ಸನ್ಯಾಸಿಗಳಾಗ್ಬಿಟ್ರೆ ಪ್ರಪಂಚ ನಡೆಯುವ ಬಗ್ಗೆ ಹೇಗೆ? ಪ್ರಪಂಚ ನಡೆಸುವ ಜವಾಬ್ದಾರಿ ಇವರು ಹೊತ್ಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ನಡೆಸೋದು? ಮಕ್ಕಳನ್ನ ಹೆತ್ತು ಅಷ್ಟೇ. ಆ ಮಕ್ಕಳಿಗೆ ಬೇಕಾದಂತಹ ಅನುಕೂಲತೆಗಳನ್ನ ಮಾಡಿಕೊಡೋದಕ್ಕೆ ಸಾಧ್ಯವಿಲ್ಲದೇನೇ ಇವತ್ತು ಮಕ್ಕಳು ಸಾಕು ಸಾಕು ಸಾಕು ಅನ್ನೋ ಸ್ಥಿತಿಯಲ್ಲಿದ್ದಾರೆ. ಅದಕ್ಕೆ ಕೆಲವರಿಗೆಲ್ಲ ನಾನು ಆತ್ಮೀಯರಿಗೆ ಹೇಳ್ತಾ ಇರ್ತೀನಿ, ಯಾತಕ್ಕೆ ಸಾಕು ಅಂತೀರಿ? ಹೆಚ್ಚಾದದನ್ನು ಈ ಕಡೆ ಕಳಿಸ್ಕೊಡಿ ಅಂತ. ನಮಗೆ ತುಂಬಾ ಬೇಕಾಗಿದ್ದಾರೆ ವೈರಾಗ್ಯ ಸಂಪನ್ನರಾದಂತಹ ವ್ಯಕ್ತಿಗಳು, ಕೌಮಾರ ವೈರಾಗ್ಯ ಸಂಪನ್ನರಾದಂತಹ ಕಾಗೆ ಕುಕ್ಕದ ಹಣ್ಣುಗಳು ಬಹಳಷ್ಟು ಬೇಕಾಗಿವೆ ಇವತ್ತು. ಕಾಗೆ ಕುಕ್ಕದ ಹಣ್ಣು ಅಂತ ಶ್ರೀರಾಮಕೃಷ್ಣರು ಒಂದು ವಿಶೇಷವಾದ ಪದಪ್ರಯೋಗ ಮಾಡಿದ್ದಾರೆ. ಯಾರು ಕಾಮಕಾಂಚನದಿಂದ ಇನ್ನೂ ದೋಷಪೂರ್ಣರಾಗಿಲ್ವೋ ಅವ್ರನ್ನ ಕಾಗೆ ಕುಕ್ಕದ ಹಣ್ಣು ಅಂತ ಹೇಳಿದ್ರು. ಅದರಿಂದ ಹೆಚ್ಚು ಮಕ್ಕಳಿದ್ರೆ ಅವ್ರನ್ನ ಕಾಪಾಡೋದಕ್ಕೆ ಕಷ್ಟವಾಯಿತು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು BA ವರೆಗೆ ಓದಿಸ್ಬಿಟ್ಟು ಈ ಕಡೆ ಕಳಿಸ್ಬಿಡಿ. ಹೆಣ್ಣು ಮಕ್ಕಳಂತ ಬೇಕಾದ್ರೆ ಶಾರದಾ ಮಠಕ್ಕೆ ಕಳಿಸ್ಕೊಡಿ ಅಂದ್ರೆ ಸರಿಯಾದ ವಿದ್ಯಾಭ್ಯಾಸ ಒಂದು ಬೇಕಾಗುತ್ತೆ. ಸುಮ್ಮನೆ ಹೂ ಅಂದ್ರೆ ಟ್ರಯಾನೋಕ್ ಬರದೇ ಇರತಕ್ಕಂತಹ ಬೆಪ್ಪು ತಕ್ಕಡಿಗಳು ಅವರೆಲ್ಲ ಸನ್ಯಾಸಿಗಳಾಗ್ಬಿಟ್ರೆ, ಸನ್ಯಾಸಿಗಳು ಅಂತಂದ್ರೆ ಬೆಪ್ಪು ತಕ್ಕಡಿಗಳು ಅಂತ ಅರ್ಥ ಮಾಡಿಕೊಳ್ಳೋ ಸಂದರ್ಭ. ಇವತ್ತಿಗೂ ಕೂಡ ಗ್ರಾಮಾಂತರ ಪ್ರದೇಶಗಳಲ್ಲಿ ಇಲ್ಲಿಯೂ ಕೂಡ ಈ ಕಾವಿ ಬಟ್ಟೆ ಹಾಕೊಂಡು ಹರಕಲು ಮುರುಕಲು ಕಾವಿ ಬಟ್ಟೆ ಹಾಕೊಂಡು ಹರಕಲು ಮುರುಕಲು ವ್ಯಕ್ತಿತ್ವದಿಂದ ಭಿಕ್ಷೆ ಕೇಳೋದಕ್ಕೆ ಬರ್ತಾರಲ್ಲ ಸನ್ಯಾಸಿಗಳು, ಜೋಗಿಗಳು ಜೋಗಿಗಳು ಅಂತ, ಅವ್ರನ್ನ ಕಂಡ್ರೆ ಮಕ್ಕಳು ಹೆದರುತ್ತವೆ. ಆಮೇಲೆ ಸನ್ಯಾಸಿಗಳು ಸನ್ಯಾಸಿಗಳು ಅಂದ್ರೆ ಇವರೇ ಅಂತನ್ನುವ ಕಲ್ಪನೆ ಬೆಳೆದು ಇವತ್ತು ಎಷ್ಟೋ ಜನರಿಗೆ ಸನ್ಯಾಸಿಗಳು ಅಂತಂದ್ರೆ ನಮ್ಮ ಮನೆಗೆ ಭಿಕ್ಷೆಗಳು ಬರ್ತಿದ್ರಲ್ಲ ಆತರ ಹರಕಲು ಮರುಕಲು ಬಟ್ಟೆ ಹಾಕೊಂಡು ಆ ತರ ದರಿದ್ರ ಮನುಷ್ಯ ಅಂತ ಈ ತರದ ಭಾವನೆ ಇದೆ. ಸನ್ಯಾಸಿ ಅಂತ ಹೇಳಿದ್ರೆ ಆತ ಜಗದ್ಗುರು. ಜಗದ್ಗುರು ಅಂತಂದ್ರೆ ಏನರ್ಥ? ಏನು ಅಮೆರಿಕಕ್ಕೆ ಗುರು ಆಗ್ಲಿಲ್ಲ ಆತ, ಆಸ್ಟ್ರೇಲಿಯಾಕ್ ಗುರು ಆಗ್ಲಿಲ್ಲ ಆತ, ರಷ್ಯಾಕ್ಕೂ ಕೂಡ ಗುರು ಆಗ್ಲಿಲ್ಲ ಆತ, ಜಗದ್ಗುರು ಅಂತ ಹೆಸರಿಟ್ಕೊಂಡ್ಬಿಟ್ರು. ಜಗದ್ಗುರು ಅಂದ್ರೆ ಜಗತ್ತಿಗೆ ಜಗತ್ತೇನಾದರೂ ಅಪೇಕ್ಷೆ ಪಟ್ಟರೆ ತಕ್ಕ ಮಾರ್ಗದರ್ಶನವನ್ನ ಸಕಾಲದಲ್ಲಿ ಕೊಡಬಲ್ಲಂತಹ ಸಾಮರ್ಥ್ಯ ಉಳ್ಳವರು ಅಂತ ಅರ್ಥ. ಏನು ಹೋಗಿ ಹೋಗಿ ಕೊಡ್ತಾರೆ ಅಂತ ಅರ್ಥ ಅಲ್ಲ, ಮೈ ಮೇಲೆ ಬಿದ್ದು ಬಿದ್ದು ಹೋಗಿ ಉಪದೇಶ ಕೊಡ್ತಾರೆ ಅಂತ ಅರ್ಥ ಅಲ್ಲ, ಅಥವಾ ಲೋಕವನ್ನೆಲ್ಲ ಸಂಚಾರ ಮಾಡಿ ಇನ್ಮೇಲೆ ನಾನು ಜಗದ್ಗುರು ಗೊತ್ತಾಯ್ತು ಒಪ್ಕೊಳ್ಳಿ ಅಂತನ್ನುವ ಈ ರೀತಿಯ ಒಂದು ಧೋರಣೆಯಿಂದ ಅವರು ವರ್ತಿಸ್ತಾರೆ ಅಂತ ಅರ್ಥ ಅಲ್ಲ. ಅವರು ಇರುವ ಜಾಗದಲ್ಲಿ ಇದ್ರೂ ಕೂಡ ಅವನು ಜಗದ್ಗುರು. ಅವನು ಜಗತ್ತಿಗೆ ಬಾಯಿ ಬಿಚ್ಚಿ ಬೋಧಿಸಬೇಕಾಗಿಲ್ಲ, ಅವನು ಸುಮ್ಮನೆ ಅವನ ಪಾಡಿಗೆ ಪವಿತ್ರವಾದ ಜೀವನವನ್ನು ನಡೆಸಿ ತನ್ನ ಪಾಡಿಗೆ ತಾನು ಭಗವದ್ ಆನಂದದಲ್ಲಿ ಮಕ್ತನಾಗಿದ್ರೆ ಸಾಕು, ಆತ ಜಗದ್ಗುರು. ಆತ ಅದರೊಳಗೇನು ಸಂದೇಹವೇ ಇಲ್ಲ, ಅವನು ಜಗದ್ಗುರು ಅಲ್ಲದೆ ಇನ್ಯಾರು? ಈ ರೀತಿಯಲ್ಲಿ ಆಗಬೇಕಾಗಿದೆ ಸನ್ಯಾಸಿಗಳು, ಇಂತಿಂತಹ ಸನ್ಯಾಸಿಗಳ ನಿರ್ಮಾಣವಾಗಬೇಕಾಗಿದೆ. ಎಲ್ಲರೂ ಆಗೋದಕ್ಕೆ ಸಾಧ್ಯವಿಲ್ಲ, ಆದರೆ ಆಗಬೇಕಾಗಿದೆ ಅಂತನ್ನೋದ್ರ ಕಡೆಗೆ ಶ್ರೀರಾಮಕೃಷ್ಣರು ನಮ್ಮ ಗಮನವನ್ನ ಸೆಳೀತಾ ಇದ್ದಾರೆ. ರಾಮಕೃಷ್ಣಾಶ್ರಮಕ್ಕೆ ಸನ್ಯಾಸಿಗಳಾಗಿ ಸೇರ್ಕೊಳ್ಬೇಕಾದ್ರೆ ಅಂದರೆ ಬ್ರಹ್ಮಚಾರಿಯಾಗಿ ಬರಬೇಕಾದ್ರೆ ಮೊದಲನೇದಾಗಿ ಅವನ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು, ಎರಡನೇದಾಗಿ ಅವನ ಶರೀರ ಆರೋಗ್ಯ ಚೆನ್ನಾಗಿರಬೇಕು. ಒಂದೇ ಒಂದು ಜನ್ಮಗತವಾದಂತಹ ಕಾಯಿಲೆ ಇದ್ರೂ ಕೂಡ ಅವನು ಮನೆಗೆ ಹೋಗಬೇಕಾಗತ್ತೆ. ಜನ್ಮಗತ ಕಾಯಿಲೆ ಅಂತ ಹೇಳಿದ್ರೆ ವಾಸಿಯಾಗದೆ ಇರತಕ್ಕಂಥ ಕಾಯಿಲೆ, ಅಂತಹದೇನಾದ್ರೂ ಕಂಡು ಬಂತು ಅಂತ ಹೇಳಿದ್ರೆ ಮನೆಗೆ ಹೋಗಬೇಕಾಗತ್ತೆ. ಯಾತಕ್ಕೆ ಅಂತ ಹೇಳಿದ್ರೆ ಜಗತ್ತಿನ ಸೇವೆಗೋಸ್ಕರ ಅವನು ಬರತಕ್ಕಂಥವನು, ಅವನಿಗೆ ಸೇವೆ ಮಾಡಿಕೊಂಡು ಕೂತ್ರೆ ಏನ್ ಗತಿ? ಆಮೇಲೆ ಇನ್ನು ಬುದ್ಧಿ ಸರಿಯಾಗಿರಬೇಕು, ಸುಸಂಬದ್ಧವಾಗಿ ಮಾತನಾಡಬೇಕು. ಏನೋ ಈಗ ಒಂದು ತರ ಮಾತಾಡ್ತಾ ಇದ್ದಾನೆ, ಇನ್ನೊಂದು ಕ್ಷಣದಲ್ಲಿ ಯಾಕೋ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾನೆ ಅಂತ ಕಂಡು ಬಂತು ಅಂತಂದ್ರೆ ಅವನಿಗೆ ಬೇರೆ ದಾರಿ ತೋರಿಸಬೇಕಾಗುತ್ತೆ, ಬೇರೆ ಆಶ್ರಮ ಇದೆ ಅಲ್ಲಿ. ಅವರ ಆಶ್ರಮ ಅಂತ ಅದೇನು ಕರೆಯುವುದಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಸಾಲ ಸೋಲ ಇರಬಾರದು. ಮನೆಗೆ ಆಮೇಲೆ ಇನ್ನೇನು ಗತಿ ಇಲ್ಲ ಅಂತ ಹೇಳ್ತಕ್ಕಂಥ ಸ್ಥಿತಿ ಇರಬಾರ್ದು. ಎಲ್ಲ ಅನುಕೂಲವಾಗಿರಬೇಕು, ಬಿಟ್ಟು ಬರಬೇಕು. ಭಿಕ್ಷುಕನ ತ್ಯಾಗ ಎಂಥ ತ್ಯಾಗ, ದರಿದ್ರನ ತ್ಯಾಗ ಎಂಥ ತ್ಯಾಗ, ಬುದ್ಧನ ತ್ಯಾಗವೇ ತ್ಯಾಗ. ಎಲ್ಲ ಇದ್ದು ಬಿಟ್ಟು ಹೊರಟು ಬಿಟ್ಟ, ಅದು ತ್ಯಾಗ ಅಂತ ಹೇಳಿದ್ರೆ. ಅದರಿಂದ ಶಾರೀರಿಕ ಶಕ್ತಿ, ಬೌದ್ಧಿಕ ಶಕ್ತಿ, ನೈತಿಕ ಶಕ್ತಿ ಇವೆಲ್ಲವೂ ಕೂಡ ತುಂಬಿ ತುಳುಕಾಡ್ತಾ ಇರಬೇಕು. ಮತ್ತು ಜಗತ್ತನ್ನೇ ಆಳುಬಲ್ಲಂತಹ, ಆಳಿ ಸಮೃದ್ಧವಾದಂತಹ ಜೀವನವನ್ನು ನಡೆಸಬಲ್ಲುವಂತಹ ಸಾಮರ್ಥ್ಯ ಇರಬೇಕು. ಬೇಡ ಅಂತ ಬಿಟ್ಟು ರಾಮಕೃಷ್ಣ ಆಶ್ರಮಕ್ಕೆ ಬರಬೇಕು. ಆಗ ರಾಮಕೃಷ್ಣಾಶ್ರಮಕ್ಕೂ ಒಂದು ಕೀರ್ತಿ ಬರುತ್ತೆ, ಅವನ ಜೀವನವೂ ಕೂಡ ಒಂದು ಸಾರ್ಥಕತೆ ಅವನು ಹೊಂದುತ್ತೆ. ಶ್ರೀರಾಮಕೃಷ್ಣರು ಇಂತಹ ಒಂದು ಉದಾಹರಣೆಯನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಬಾಲ್ಯದಿಂದಲೇನೇ ಈ ಕಾಮಿನಿ ಕಾಂಚನದ ಸೋಂಕೇ ಇಳಿದಿರತಕ್ಕಂತಹ ಶಾರೀರಿಕವಾಗಿ ಮಾನಸಿಕವಾಗಿ ಅದರ ಸಂಪರ್ಕವೇ ಇಳಿದಿರತಕ್ಕಂತಹ ಭಾವಿಸಿ ನೋಡಿದ್ರೆ ಅವನು ಈ ಭೂಲೋಕದ ದೇವರಲ್ವೇನು, ಹೋಗಿ ಹೋಗಿ ಅವನಿಗೆ ಅಡ್ಡಬೇಡೋಣ ಅಂತ ಮನಸ್ಸಾಗುತ್ತೆ. ಅವನು ಮಾತೇ ಆಡಬೇಕಾಗಿಲ್ಲ, ಅವನು ಉಪದೇಶ ಕೊಡಬೇಕಾಗಿಲ್ಲ, ಅವನು ಇನ್ನೇನೂ ಮಾಡಬೇಕಾಗಿಲ್ಲ, ಸುಮ್ಮನೆ ಅವನು ಇದ್ರೆ ಸಾಕು, ನಮಸ್ಕಾರ ಮಾಡೋಣ ಅಂತ ಅನಿಸು. ಅಂತ ಒಂದು ವ್ಯಕ್ತಿತ್ವವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಶ್ರೀರಾಮಕೃಷ್ಣರು. ನೋಡಿ, ಧರ್ಮ ಧರ್ಮ ಅಂತ ಹೇಳ್ತಕ್ಕಂಥದ್ದು ಸಚೇತನವಾಗಬೇಕಾದ್ರೆ, ಸಶಕ್ತವಾಗಬೇಕಾದ್ರೆ ಧರ್ಮ ಅಂತ ಹೇಳ್ತಕ್ಕಂಥದ್ದು ಅತ್ಯಮೂಲ್ಯವಾದ್ದು ಅಂತ ಅನ್ಬೇಕಾದ್ರೆ ಅದರ ಪ್ರತಿನಿಧಿಯ ಮುಖವನ್ನು ನೋಡಬೇಕು. ಆ ಧರ್ಮವನ್ನ ಅನುಷ್ಠಾನ ಮಾಡತಕ್ಕಂತಹ ವ್ಯಕ್ತಿಯ ಮೋಹರೆಯನ್ನು ನೋಡಬೇಕು. ಆ ಮೋಹರೆಯಲ್ಲಿ ಏನಾದರೂ ಜ್ಯೋತಿ ಇದ್ರೆ ನಿಜಕ್ಕೂ ಅಲ್ಲಿ ಧರ್ಮ ಇದೆ. ಆ ಮೋಹರೆ ಏನಾದರೂ ಜೋಲ ಮೋಹರೆ ಆಗಿತ್ತು ಅಂತಂದ್ರೆ ತಿಳ್ಕೊಳ್ಳಿ, ಅದೆಂಥದ್ದೋ ಬೇರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಮುಂದುವರಿಸ್ತಾ, ಸಂಸಾರಿಗೆ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತೆ, ಆದರೂ ಒಮ್ಮೊಮ್ಮೆ ಒಳ್ಳೆ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ. ಮಥುರಾ ಬಾಬು ಒಂದು ವ್ಯಾಜ್ಯಕ್ಕೆ ಸಿಕ್ಕಿದ್ದ. ಆತ ಕಾಳಿ ದೇವಾಲಯದಲ್ಲಿ ನನಗೆ ಹೇಳಿದ, ಬಾಬಾ ಈ ಅರ್ಘ್ಯವನ್ನು ಭಗವತಿಗೆ ಅರ್ಪಿಸಿ. ನಾನು ಯಾವ ಸಂದೇಹವನ್ನು ಪಡೆದೆ ಭಗವತಿಗೆ ಅರ್ಪಿಸಿದೆ. ಆತ ಸಂಪೂರ್ಣವಾಗಿ ನಂಬಿದ್ದ, ನಾನು ಅರ್ಘ್ಯವನ್ನು ಅರ್ಪಿಸಿದರೆ ತಾನು ನಿಸ್ಸಂದೇಹವಾಗಿ ಗೆಲ್ಲುತ್ತೇನೆ ಅಂತ. ಇದು ಆ ದೇವೇಂದ್ರನಾಥ ಠಾಕೂರ್ನ ಕುರಿತಾಗಿಯೇ ಹೇಳಿದಂತಹ ಇನ್ನೊಂದು ಮಾತು. ಗೃಹಸ್ಥರಿಗೂ ಕೂಡ ಒಮ್ಮೊಮ್ಮೆ ಸರಿಯಾದ ಭಕ್ತಿ ಬರೋದುಂಟು ಅಂತ. ಆದರೆ ಆ ಭಕ್ತಿಯ ಜೊತೆಯಲ್ಲೂ ಕೂಡ ಒಂದು ಸ್ವಲ್ಪ ಕಾಮನೆಯನ್ನು ಇಟ್ಟಿರ್ತಾರೆ ಅಂತ. ಏನ್ ಕಾಮನೆ ಅದು? ಆ ಮಥುರಾ ಬಾಬುವಿನ ಉದಾಹರಣೆ ಕೊಟ್ಟರು. ಮಥುರಾ ಬಾಬು ದೊಡ್ಡ ರಾಜಕುಮಾರ ಇದ್ದಂತೆ, ಅಷ್ಟರ ಮಟ್ಟಿನ ಸಂಪತ್ತು. ಅಷ್ಟು ಸಂಪತ್ತು ಇದ್ದೂ ಕೂಡ ಏನಾಯ್ತು, ಅಷ್ಟು ಸಂಪತ್ತು ಇದ್ದು ಕೂಡ ಏನಾಯ್ತು, ವ್ಯಾಜ್ಯದಲ್ಲಿ ಸಿಕ್ಕಿ ಹಾಕಿಕೊಂಡ. ಇನ್ನೇನು ಮಾಡೋದು, ಮತ್ತೇನು ಮಾಡೋದು ಅಂತ ಹೇಳ್ತಕ್ಕಂಥ ಗಂಡಾಂತರಕ್ಕೆ ಗುರಿಯಾದ. ಎಷ್ಟು ಸಂಪತ್ತು ಇದ್ರೆ ತಾನೇ ಏನು ಪ್ರಯೋಜನ? ಏನು ಗಂಡಾಂತರ ಅಂತ ನಿಮಗೆಲ್ಲ ಗೊತ್ತಿದೆ. ಅವನ ಕೆಲಸಗಾರರಿಗೂ ಇನ್ನೊಬ್ಬ ಜಮೀನ್ದಾರನ ಕೆಲಸಗಾರರಿಗೂ ಜಗಳ ಹತ್ತಿಕೊಂಡು ಇವನ ಕಡೆಯವರು ಅವನ ಕಡೆಯ ಒಬ್ಬ ವ್ಯಕ್ತಿಯನ್ನ ಸಾಯಿಸಿಬಿಟ್ರು. ಅದಕ್ಕೆ ಸಾಕ್ಷಿ ಸಿಕ್ಬಿಡ್ತು. ಯಾವಾಗ ಸಾಕ್ಷಿ ಸಿಕ್ಬಿಡ್ತೋ ಕೋರ್ಟ್ನಲ್ಲಿ ಇವನು ಸೋಲದೆ ಅವರು ಗೆಲ್ಲದೆ ಏನ್ ಮಾಡೋದೀಗ? ಕೋರ್ಟ್ನಲ್ಲಿ ಏನಾದರೂ ಇವನು ಸೋತ ಅಂತ ಹೇಳಿದ್ರೆ ಇವನ ಸಕಲ ಸಂಪತ್ತು ಸಂಭ್ರಮ ಸಮ್ಮಾನ ಇವುಗಳೆಲ್ಲವೂ ಕೂಡ ನೀರಿನಲ್ಲಿ ತೊಳೆದು ಹೊರಟೋಗ್ಬಿಡುತ್ತವೆ. ಅವನ ವ್ಯಕ್ತಿತ್ವವೇ ನಾಶ ಹೊಂದಿಬಿಡುತ್ತವೆ. ಇಂಥಾದ್ರಿಂದ ಅವನು ಪಾರಾಗಬೇಕಾಗಿತ್ತು. ಶ್ರೀರಾಮಕೃಷ್ಣ ಬಳಿಗೆ ಬಂದು ಪ್ರಾರ್ಥನೆ ಮಾಡಿಕೊಳ್ತಾ ಈ ಅರ್ಘ್ಯವನ್ನ ದೇವರಿಗೆ ಅರ್ಪಣೆ ಮಾಡಿ ತನ್ನನ್ನ ಇದರಿಂದ ಪಾರ್ ಮಾಡಿ. ಶ್ರೀರಾಮಕೃಷ್ಣ ಅವನು ಮಾಡಿದ ಸೇವೆಗಳನ್ನೆಲ್ಲ ನೆನಪಿಸಿಕೊಂಡು ಆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ, ಅವನು ಗೆಲ್ತಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಬಳಿಕ ಮುಂದುವರಿಸಿದ, ರತಿಯ ತಾಯಿಯದು ಎಂಥ ಭಕ್ತಿ, ಎಷ್ಟೊಂದು ವೇಳೆ ಇಲ್ಲಿಗೆ ಬರ್ತಾ ಇದ್ಲು, ಎಷ್ಟೊಂದು ಸೇವೆ ಮಾಡ್ತಾ ಇದ್ಲು. ಆಕೆ ವೈಷ್ಣವಿ. ಒಂದು ದಿನ ಆಕೆ ಕಣ್ಣಿಗೆ ಬಿತ್ತು, ನಾನು ಕಾಳಿಯ ಪ್ರಸಾದ ತಿಂತಾ ಇರೋದು. ಅದು ಆಕೆಯನ್ನು ಇಲ್ಲಿಗೆ ಬಾರದ ಹಾಗೆ ಮಾಡಿಬಿಡ್ತು. ಆಕೆ ಒಂದೇ ಒಂದು ಸ್ವರದವಳು, ಜನರನ್ನ ಮೊದಮೊದಲು ಅರಿಯೋದಕ್ಕಾಗೋದಿಲ್ಲ. ನೋಡಿ ಎಷ್ಟು ಮಾತುಗಳಿವೆ, ಆಲೋಚನೆ ಮಾಡ್ತು ಅಂತ ಹೇಳಿದೆ ಇದರಲ್ಲಿ. ರತಿಯ ತಾಯಿಯದು ಎಂಥ ಭಕ್ತಿ ಅಂತ ಕೊಂಡಾಡಿದ್ರು. ನಿಜಕ್ಕೂ ಬಹಳ ದೊಡ್ಡ ಭಕ್ತಿ ಆಕೆಯದು. ಎಷ್ಟೊಂದು ವೇಳೆ ಇಲ್ಲಿಗೆ ಬರ್ತಾ ಇದ್ಲು ಅಂದ್ರೆ ಶ್ರೀರಾಮಕೃಷ್ಣ ಮೇಲೆ ವಿಶ್ವಾಸ ಇಟ್ಕೊಂಡಿದ್ರು. ಯಾಕೆಂದ್ರೆ ಹೆಸರೇನು ಶ್ರೀರಾಮಕೃಷ್ಣದ್ದು? ರಾಮಕೃಷ್ಣ ಅಂತ. ಯಾಕೆ? ಅವಳು ವೈಷ್ಣವಿ. ವೈಷ್ಣವರಿಗೆ ರಾಮ ಕೃಷ್ಣ ಅಂತನ್ನುವ ಶಬ್ದಗಳು ಕಿವಿಗೆ ಬಿದ್ರೆ ಬಹಳ ಆಪ್ಯಾಯಮಾನ. ಆದ್ರಿಂದ ಆಕೆ ಬಂದ್ಲು. ಆದ್ರೆ ಯಾಕೋ ಒಂದು ದಿನ ಕಾಳಿಯ ನೈವೇದ್ಯವನ್ನ, ಆ ಕಾಳಿಯ ಪ್ರಸಾದವನ್ನ ಇವರು ಸ್ವೀಕಾರ ಮಾಡಿದ್ರೆ ನೋಡಿದ್ರಂತೆ ಅಷ್ಟೇ. ಮರುದಿನದಿಂದ ಆ ಕಡೆ ಮುಖವೇ ಹಾಕ್ಲಿಲ್ಲ, ಮುಖವನ್ನೇ ಹಾಕ್ಲಿಲ್ವಂತೆ ಆಕೆ. ಕಾಳಿ ಶಿವನ ಹೆಂಡತಿ ಅಲ್ವೇ, ರಾಮಕೃಷ್ಣಾಶ್ರಮಕ್ಕೆ ಇಲ್ಲಿ ಬೆಂಗಳೂರು ರಾಮಕೃಷ್ಣಾಶ್ರಮದ ಭಜನೆ ಬಹಳ ಚೆನ್ನಾಗಿರುತ್ತೆ ಅಂತ ಬಹಳ ಜನ ಬರ್ತಾರೆ. ಯಾರೋ ಒಬ್ರು ಒಂದು ಕತೆ ಹೇಳಿದ್ರು, ತುಂಬಾ ಸ್ವಾರಸ್ಯವಾಗಿತ್ತು. ಒಬ್ಬ ಆಕೆ ವೈಷ್ಣವಿ, ಅವಳು ಕೂಡ ವೈಷ್ಣವರು. ಅವರು ಕೂಡ ಹೀಗೆ ರಸ್ತೆಯಲ್ಲಿ ಬರ್ತಾ ಇರುವಾಗ ತುಂಬಾ ಜನ ಈ ಕಡೆ ಒಳಗಡೆ ಪ್ರವೇಶ ಮಾಡೋದನ್ನು ನೋಡಿ, ಓ ಸಾರ್ವಜನಿಕರು ಕೂಡ ಪ್ರವೇಶ ಮಾಡಬಹುದು ಅಂತ ತಿಳ್ಕೊಂಡು ನೋಡಿದ್ರಂತೆ ಈ ಕಡೆ ರಾಮಕೃಷ್ಣಾಶ್ರಮ ಅಂತ ಬರೆದಿತ್ತಂತೆ. ನೋಡಿದ್ರಂತೆ ಓಹ್ ಪರವಾಗಿಲ್ಲ, ನಾವು ಹೋಗಬಹುದು ಇದರೊಳಗೆ ರಾಮಕೃಷ್ಣಾಶ್ರಮ. ಒಳಗಡೆ ಬಂದ್ರಂತೆ, ಪ್ರಾರ್ಥನಾ ಮಂದಿರದಲ್ಲಿ ಕುಳಿತರಂತೆ, ಬಹಳ ಜನ ಕುಳಿತಿದ್ದಾರೆ. 7 ಗಂಟೆ ಸರಿಯಾಗಿ ಪ್ರಾರಂಭ ಆಯಿತು ಖಂಡನ ಭವಬಂಧನ ಹಾಡು ಕೇಳ್ತಾ ಬಂದ್ರು. ಏನಿದು ಖಂಡನ ಭವಬಂಧನ? ಪರವಾಗಿಲ್ಲ, ಖಂಡನ ಭವಬಂಧನ ಇತ್ಯಾದಿ ಈ ಶಬ್ದಗಳೆಲ್ಲ ಇವೆ, ಪರವಾಗಿಲ್ಲ. ನಮೋ ನಮೋ ವಾಕ್ಯ ಮನಃತೀತ ಇತ್ಯಾದಿ ಇವೆಲ್ಲ ಕೇಳಿದ್ರು ಪರವಾಗಿಲ್ಲ, ಅದೆಲ್ಲ ಏನು ಒಳ್ಳೆ ಶಬ್ದ ತಾನೆ. ಆಮೇಲೆ ಹರ ಹರ ಆರತಿ ತೋಮಾರ್, ಶಿವ ಶಿವ ಆರತಿ ತೋಮಾರ್ ಅಂತ ಅದರೊಳಗೆ ಬಂತು. ನೋಡಿ ಅಯ್ಯೋ ಏನು, ಎಲ್ಲಿಗೆ ಬಂದೆಯಪ್ಪ ನಾನು, ಎಲ್ಲಿಗೆ ಬಂದೆಯಪ್ಪ ನಾನು? ಮುಳ್ಳು, ನೂರಾರು ಮುಳ್ಳುಗಳು ಒಮ್ಮೆಲೆ ಮೈಗೆ ಚುಚ್ಚಿದಂತಾಗಿ ಅಲ್ಲಿಂದ ಎದ್ದು ಹೊರಟು ಹೋದವರು, ಆಮೇಲೆ ಇದ್ ಕಡೆ ಮುಖ ಹಾಕ್ಲಿಲ್ಲ ಅಂತ ಅದನ್ನು ಗಮನಿಸಿದವರು ಕೆಲವರು ಬಂದು ಹೇಳಿದರು. ಶ್ರೀರಾಮಕೃಷ್ಣ ಹೇಳ್ತಾರೆ ಆ ರತಿಯ ತಾಯಿ ಒಂದೇ ಸ್ವರದವಳು ಅಂತ. ವಿಷ್ಣು ವಿಷ್ಣು ವಿಷ್ಣು ವಿಷ್ಣು ಅಂದ್ಬಿಟ್ರೆ ಇನ್ನೇನು ಕಿವಿಗೆ ಬೀಳಬಾರ್ದು, ಬಿದ್ರೆ ಅಪರಾಧವಾಗ್ಬಿಡುತ್ತೆ. ಸ್ನಾನ ಮಾಡ್ಕೊಂಡು ಬರಬೇಕು 3 ಸಲ. ಜನರನ್ನ ಮೊದಮೊದಲು ಅರಿಯಲಾಗುವುದಿಲ್ಲ ಅಂತ ಇನ್ನೊಂದು ಮಾತನ್ನು ಹೇಳಿದರು. ನೋಡೋದಕ್ಕೆಲ್ಲ ಭಕ್ತರಾಗಿ ಕಾಣ್ತಾರೆ, ಬರ್ತಾ ಬರ್ತಾ ಬರ್ತಾ ಅಭಿಪ್ರಾಯ ಭೇದ ಆಗ್ಬಿಡ್ತಾ ಇರುತ್ತೆ, ಈ ತರ ವ್ಯತ್ಯಾಸ ಆಗ್ತಾ ಇರುತ್ತೆ. ಅದರಿಂದ ಸರಿಯಾದ ಅರಿವನ್ನು ಮಾಡಿಕೊಳ್ಳೋದಿದೆಯಲ್ಲ, ಅದು ಬಹಳ ಕಷ್ಟಕರವಾದ ಕೆಲಸ. ವಿಶಾಲ ಭಾವದಿಂದ ಸಮಗ್ರ ದೃಷ್ಟಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಬಹಳ ಕಷ್ಟಕರ. ಆದ್ರಿಂದ ಎಲ್ಲ ಜಗಳಗಳು, ಎಲ್ಲ ಮನಕ್ಲೇಶಗಳು, ಎಲ್ಲ ಅವಾಂತರಗಳು. ಈಗ ಮಾಸ್ಟರ್ ಮಹಾಶಯ ಮುಂದುವರಿಸ್ತಾ ಇದ್ದಾನೆ. ಪರಮಹಂಸರು ಈಗ ತಮ್ಮ ಕೊಠಡಿಯ ಒಳಗೆ ಪೂರ್ವದ ಬಾಗಿಲ ಹತ್ತಿರ ಕುಳಿತಿದ್ದಾರೆ. ಚಳಿಗಾಲದ ಪ್ರಾತಃ ಕಾಲವಾದ್ರಿಂದ ಶಾಲು ಹೊದ್ದುಕೊಂಡಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಸೂರ್ಯ ದರ್ಶನ ಮಾಡಿ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಕಣ್ಣು ಎವೆಯಿಕ್ಕದೆ ನೋಡುತ್ತಿದೆ, ಬಾಹ್ಯ ಜ್ಞಾನ ಶೂನ್ಯರಾಗಿ ಬಿಟ್ಟಿದ್ದಾರೆ. ಬಹಳ ಹೊತ್ತಿನ ನಂತರ ಪ್ರಕೃತಿಸ್ಥರಾಗುತ್ತಿದ್ದಾರೆ. ರಾಖಾಲ, ಹಾಜರ, ಮಾಸ್ಟರ್ ಮೊದಲಾದವರು ಹತ್ತಿರ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ಹಾಜರನಿಗೆ ಹೇಳ್ತಾ ಇದ್ದಾರೆ, ಸಮಾಧಿಯ ಅವಸ್ಥೆ ಪ್ರೇಮದಿಂದ ಪ್ರೇರಿತವಾದುದೇ ನಿಜ. ಸಮಾಧಿಯ ಅವಸ್ಥೆ ಪ್ರೇಮದಿಂದ ಪ್ರೇರಿತವಾದುದೇ ನಿಜ. ಒಮ್ಮೆ ಶ್ಯಾಮ ಬಜಾರಿನ ನಟವರ ಗೋಸ್ವಾಮಿಯ ಮನೆಯಲ್ಲಿ ಕೀರ್ತನೆ ನಡೆಯಿತು. ಅಲ್ಲಿ ನನಗೆ ಶ್ರೀಕೃಷ್ಣನ ಮತ್ತು ಗೋಪಿಯರ ದರ್ಶನ ದೊರೆತು ಸಮಾಧಿಸ್ಥನಾಗಿಬಿಟ್ಟೆ. ಆಗ ಅನುಭವವಾಯಿತು, ನನ್ನ ಸೂಕ್ಷ್ಮ ಶರೀರ ಶ್ರೀಕೃಷ್ಣನ ಹಿಂದೆಯೇ ತಿರುಗ್ತಾ ಇರುವ ಹಾಗೆ ಅಂತ. ಇಲ್ಲಿ ಏನ್ ಮಾತನ್ನ ಹೇಳ್ತಾ ಇದ್ದಾರೆ ಹಾಜರನಿಗೆ, ಸಮಾಧಿಯ ಅವಸ್ಥೆ ಪ್ರೇಮದಿಂದ ಪ್ರೇರಿತವಾದುದೆ ಅಂತ. ಸಮಾಧಿ ನೀವೆಲ್ಲರೂ ಪದೇ ಪದೇ ಕೇಳಿ ತಿಳಿದಂತಹ ಒಂದು ಶಬ್ದ ಸಮಾಧಿ. ಮೂಲಾಧಾರದಿಂದ ಮನಸ್ಸು ಮೇಲೇರ್ತಾ ಅನಾಹತ ಚಕ್ರವನ್ನು ಭೇದಿಸಿ ವಿಶುದ್ಧ ಚಕ್ರವನ್ನು ಭೇದಿಸಿ ಆಜ್ಞಾ ಚಕ್ರವನ್ನು ಭೇದಿಸಿ ಸಹಸ್ರಾರ ಪದ್ಮಕ್ಕೆ ತಲುಪಿದಾಗ ಸಮಾಧಿ ಅಂತ. ಜ್ಞಾನಯೋಗಿಗಳಿಗೂ ಆ ಸಮಾಧಿ, ರಾಜಯೋಗಿಗಳಿಗೂ ಅದೇ ಸಮಾಧಿ, ಭಕ್ತಿಯೋಗಿಗಳಿಗೂ ಅದೇ ಸಮಾಧಿ. ಸಮಾಧಿ ಮತ್ತು ಅದರ ಮೂಲಕ ದೊರೆತಕ್ಕಂಥ ಆನಂದ ಎಲ್ಲರಿಗೂ ಒಂದೇ. ಸಮಾಧಿಯ ಪ್ರಕ್ರಿಯೆ, ಆ ಮೂಲ ಆಧಾರದಿಂದ ಸಹಸ್ರಾರದವರೆಗೆ ಮೇಲೇರುವಂತಹ ಪ್ರಕ್ರಿಯೆ ಎಲ್ಲರಿಗೂ ಒಂದೇ. ಆದರೆ ಮೂಲಾಧಾರವನ್ನ ಜಾಗೃತಗೊಳಿಸಿ ಸಹಸ್ರಾರದವರೆಗೆ ಏರಿಸುವವರೆಗೆ ಕೈಗೊಳ್ಳತಕ್ಕಂತಹ ಕಾರ್ಯ, ಸಾಧನಾ ಕಾರ್ಯ ಅದು ಒಬ್ಬರೊಬ್ಬರದ್ದು ಒಂದೊಂದು ರೀತಿಯಲ್ಲಿ. ಭಕ್ತಿಯೋಗಿಗಳದ್ದು ಭಕ್ತಿ ಪ್ರೇರಿತವಾದದ್ದು. ಭಕ್ತಿ ಅಂದರೆ ಭಗವಂತನಲ್ಲಿ ಇರತಕ್ಕಂತಹ ಪ್ರೇಮ. ಪ್ರೇಮ ಅಂತಂದ್ರೆ ನಮಗೆ ಅದರ ಅನುಭವವೇ ಇಲ್ಲ. ನಮ್ಮ ಆತ್ಮೀಯ ವ್ಯಕ್ತಿಗಳನ್ನು ಕೂಡ ನಾವು ಪ್ರಾಮಾಣಿಕ ಭಾವದಿಂದ ಪ್ರೇಮಿಸುವುದಕ್ಕೆ ಅಸಮರ್ಥರಾಗಿದ್ದೇವೆ. ನಮ್ಮ ಮನಸ್ಸಲ್ಲಿರತಕ್ಕಂತಹ ಲೆಕ್ಕಾಚಾರದ ಬುದ್ಧಿಯಿಂದ, ಸ್ವಾರ್ಥದ ಮನೋಭಾವದಿಂದ ಹೃತ್ಪೂರ್ವಕವಾಗಿ ಪ್ರೇಮಿಸುವಂತಹ ಒಂದು ವಿಧಾನವನ್ನ ನಾವು ಅಭ್ಯಾಸ ಮಾಡಲೇ ಇಲ್ಲ, ನಾವು ಅದನ್ನು ಕಳೆದುಕೊಂಡು ಬಿಟ್ಟಿದ್ದೇವೆ. ಆದರೆ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಪ್ರೇಮದಿಂದ ಸಮಾಧಿಯೇ ಪ್ರಾಪ್ತವಾಗುತ್ತದೆ ಅಂತ. ಪ್ರೇಮ ಉತ್ಕಟಾವಸ್ಥೆಯನ್ನು ತಲುಪಿದಾಗ ಸಮಾಧಿ ಸ್ಥಿತಿಯನ್ನು ತಳತಕ್ಕಂಥದ್ದು ಬರುತ್ತೆ ಅನ್ನುವ ವಾಕ್ಯವನ್ನು ನಾವು ಇಲ್ಲಿ ವಿಶೇಷವಾಗಿ ಕೇಳ್ತಾ ಇದ್ದೇವೆ. ಮತ್ತು ಭಕ್ತಿಯೋಗದಲ್ಲಿ ಕೂಡ ಇಷ್ಟೊಂದು ಸ್ಪಷ್ಟವಾಗಿ ಹೇಳಿದಂತೆ ನನಗೂ ಕೂಡ ನೆನಪಿಗೆ ಬರ್ತಾ ಇಲ್ಲ. ಪ್ರೇಮದಿಂದ ಪ್ರೇರಿತವಾಗಿ ಸಮಾಧಿ ಸ್ಥಿತಿ ಬರುತ್ತದೆ ಅಂತ. ಆದ್ದರಿಂದ ಭಗವತ್ ಪ್ರೇಮವನ್ನ ಬೆಳೆಸ್ಕೊಳ್ತಕ್ಕಂತಹದ್ದನ್ನ ನಾವು ವಿಶೇಷವಾಗಿ ಅಭ್ಯಸಿಸಬೇಕು. ಶ್ರೀರಾಮಕೃಷ್ಣ ಹೇಳ್ತಾರೆ, ಶ್ಯಾಮ್ ಬಜಾರ್ನ ನಟವರ ಗೋಸ್ವಾಮಿ ಮನೆಯಲ್ಲಿ ಕೀರ್ತನೆ ನಡೆಯಿತಂತೆ. ಅದರಲ್ಲಿ ಶ್ರೀಕೃಷ್ಣ ಮತ್ತು ಗೋಪಿಯರ ದರ್ಶನ ದೊರೆತು ಸಮಾಧಿಸ್ಥರಾಗಿಬಿಟ್ರಂತೆ. ಕೀರ್ತನೆಯ ವೇಳೆಯಲ್ಲಿ ಗೋಪಿಯರ ಮತ್ತು ಶ್ರೀಕೃಷ್ಣನ ದರ್ಶನ. ಕೀರ್ತನೆ ಮಾಡಿದವರಿಗೆ ಅದು ಪ್ರಾಪ್ತಿಯಾಗಲಿಲ್ಲ. ಆ ಕೀರ್ತನೆಯಲ್ಲಿ ಭಾಗವಹಿಸಿದಂತಹ ಶ್ರೀರಾಮಕೃಷ್ಣರಿಗೆ ಕೃಷ್ಣ ಗೋಪಿಯರ ದರ್ಶನ. ನಾವಿದನ್ನ ಭಾವಿಸದೆ ಸುಮ್ಮನೆ ಓದ್ಕೊಂಡು ಹೋದ್ರೆ ಯಾತಕ್ಕೆ ಈ ಬಗೆಯ ವ್ಯತ್ಯಾಸವಾಗುತ್ತಾ ಇದೆ ಅಂತನ್ನುವ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳದೆ ಹೋದ್ರೆ ಆಧ್ಯಾತ್ಮಿಕ ಸಾಧನೆಯನ್ನು ಪ್ರಾಮಾಣಿಕ ಭಾವದಿಂದ ಮಾಡೋದಕ್ಕೆ ಸಾಧ್ಯವಾಗುತ್ತೆ ನಮ್ ಕೈನಲ್ಲಿ. ಮೊದಲು ಭಗವನ್ ನಾಮ ಸಂಕೀರ್ತನೆಯನ್ನ ಬಾಯ್ಪಾಠ ಮಾಡಬೇಕು, ಅದರ ಅರ್ಥವನ್ನು ಮೆಲ್ಲಿಗೆ ಗ್ರಹಿಸಬೇಕು. ಅರ್ಥವನ್ನು ಗ್ರಹಿಸ್ತಾ ಹಾಡ್ತಾ ಇರಬೇಕು. ಅರ್ಥವನ್ನು ವಿಶೇಷವಾಗಿ ಭಾವಿಸಬೇಕು, ಆಗ ಭಾವ ಜಾಗೃತವಾಗುತ್ತೆ. ಭಾವ ಯಾವಾಗ ಜಾಗೃತವಾಗುತ್ತೋ ಜೊತೆಯಲ್ಲೇ ಹರಿದುಕೊಂಡು ಬರುತ್ತೆ ಪ್ರೇಮ, ಭಗವತ್ ಪ್ರೇಮ. ಆ ಪ್ರೇಮ ಉತ್ಕಟಾವಸ್ಥೆಗೆ ತಲುಪಿದಾಗ ಸಮಾಧಿ ಸ್ಥಿತಿ. ನಾಮ ಸಂಕೀರ್ತನೆಯ ಮೂಲಕ ಉತ್ಕಟವಾದ ಅಲಭ್ಯ ಲಾಭವಾದಂತಹ ಸಮಾಧಿ ಸ್ಥಿತಿ ಪ್ರಾಪ್ತವಾಗಬಹುದು. ಹೇಗೆ ಅಂತಂದ್ರೆ ಹೀಗೆ, ಎಲ್ಲೆಲ್ಲೋ ಗಮನ ಕೊಟ್ಕೊಂಡು ಅರ್ಥವರಿಯದೆ ಹಾಡು ಹೇಳಿತು ಅಂತ ಹೇಳಿದ್ರೆ ಅದರಿಂದ ಅನಾಹತ ಚಕ್ರ ತೆರೆಯೋದಿಲ್ಲ, ಬದಲಾಗಿ ಅನಾಹುತ ಆಗುತ್ತೆ. ಒಮ್ಮೆ ಒಂದು ಮದುವೆಯ ಸುಸಂದರ್ಭ, ಮಂಗಳಕರವಾದ ಕಾರ್ಯ, ವಿವಾಹ ಕಾರ್ಯ ನಡೀತಾ ಇದೆ. ವಾಲ್ಗದವರು ಇದ್ದಾರೆ, ಅವರು ಹಾಡು ಬಾರಿಸ್ತಾ ಇದ್ದಾರೆ, ಒಂದಾದ್ಮೇಲೆ ಒಂದು ಬಾರಿಸ್ತಾ ಇದ್ದಾರೆ. ಈಗ ವಧುವಿನ ಸಮೀಪಕ್ಕೆ ವರನನ್ನ ಕರ್ತರಬೇಕಾಗಿದೆ, ಆಗ ವಾಲ್ಗ ಬೇಕಾಗಿತ್ತು, ಅವನು ಬಾರಿಸಿದ್ದಂತೆ. ಎಲ್ಲಿರುವೆ ತಂದೆ ಬಾರೋ ಓ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಅಂತ. ಓ ಮಾರುತಿ ಎಲ್ಲಿದೆ ಬಾ ಅಂತ. ಅಲ್ಲ, ಮಾರುತಿ ಅಂತ ಹೇಳ್ತಕ್ಕಂಥದ್ದು ಒಳ್ಳೆ ಶಬ್ದವೇ, ತಪ್ಪೇನಿಲ್ಲ. ಆದರೆ ಇವನು ಮರ್ಕಟನಂತಹ ವ್ಯಕ್ತಿಯೋ ಎಂಬಂತೆ ಅರ್ಥ ಕೊಡುವ ಹಾಗಿದೆ ಅದು. ಆಮೇಲೆ ಮದುವೆ ಆಯಿತು. ಈಗ ಕೋಣೆಯಲ್ಲಿ ಸೇರಿಸತಕ್ಕಂತಹ ಒಂದು ಕಾರ್ಯ, ಇಬ್ಬರನ್ನು ಒಳಗಡೆ ಸೇರಿಸಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಹೊರಗಡೆ ವಾಲ್ಗ ಆಗಬೇಕಾಗಿದೆ, ಬಾರಿಸಿದ್ದಂತೆ ಅವನು. ಮನುಜ ಶರೀರವಿದೇನು ಸುಖ, ಅವನು ಅರ್ಥ ಬಿಟ್ಟೇನು ಬಾರಿಸಿದ್ದಲ್ಲ, ಅದಕ್ಕೊಂದು ಅರ್ಥ ಬಂತಷ್ಟೇನೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬಾರಿಸಿದ್ದಂತೆ. ಆ ಪ್ರಿಯ ಪ್ರಶಾಂತ ಹೃದಯ ಹಾನಿ ಹೊಂದಿದೆಯ. ನಮ್ಮ ಭಗವನ್ನಾಮ ಸಂಕೀರ್ತನೆಯ ವೇಳೆಯಲ್ಲಿ ಹೆಚ್ಚಿನ ಜನರು ಇದೇ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ. ಭಾವವೊಂದು, ಅರ್ಥವೊಂದು, ಇವರ ನಡವಳಿಕೆ ಇನ್ನೊಂದು. ಆದ್ರಿಂದ ಏನು ಲಾಭ ನಿಜಕ್ಕೂ ಆಗಬೇಕಾಗಿತ್ತೋ ಆ ನಾಮ ಸಂಕೀರ್ತನೆಯ ಮೂಲಕ ಅದಾಗ್ತಾ ಇಲ್ಲ. ಈ ಪರಮ ಪ್ರೇಮವನ್ನ ನಾವು ಸುರಿತಾ ಆ ನಾದ ಮಾಧುರ್ಯ, ನಾದ ನಾದೋಪಾಸನೆ, ನಾದ ಬ್ರಹ್ಮೋಪಾಸನೆ, ಆ ಮೂಲಕ ಭಗವಂತನನ್ನ ಒಂದು ಪ್ರೇಮಿಸುವಂತಹ ಭಾವನೆಯನ್ನು ತಾಳ್ಬೇಕು. ಈ ರೀತಿಯಲ್ಲಿ ಮಾಡಿದಾಗ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ನನ್ನ ಸೂಕ್ಷ್ಮ ಶರೀರ ಶ್ರೀಕೃಷ್ಣನ ಹಿಂದೆ ಹಿಂದೆಯೇ ತಿರುಗ್ತಾ ಇರುವ ಹಾಗೆ ನನಗೆ ಅನಿಸ್ತಾ ಇತ್ತು ಅಂತ. ಬಳಿಕ ಮುಂದುವರೆಸ್ತಾರೆ, ಜ್ವರಾಸಂಕ ಎಂಬಲ್ಲಿನ ಹರಿಸಭೆಯಲ್ಲಿ ಈ ವಿಧದ ಸಂಕೀರ್ತನೆ ನಡೀತಾ ಇದ್ದಾಗಲೂ ಕೂಡ ಸಮಾಧಿಸ್ತನಾಗಿ ಬಾಹ್ಯ ಜ್ಞಾನ ಶೂನ್ಯನಾಗಿಬಿಟ್ಟೆ. ಅಂದು ಅವರೆಲ್ಲ ಹೆದರಿಬಿಟ್ಟಿದ್ರು, ನನ್ನ ದೇಹ ತ್ಯಾಗವಾಗಿ ಬಿಡುತ್ತೋ ಏನೋ ಅಂತ. ಅಂದ್ರೆ ಅಷ್ಟು ಗಾಢ ಸಮಾಧಿ, ಶರೀರದ ಪ್ರಜ್ಞೆ ಸಂಪೂರ್ಣ ಹೊರಟೋಗ್ಬಿಟ್ಟಿರುತ್ತೆ, ಎದೆಯ ಮಿಡಿತ ಕೂಡ ನಿಂತು ಹೋಗ್ಬಿಡುತ್ತದೆ. ಈಗ ಮಾಸ್ಟರ್ ಮಹಾಶಯ ಮುಂದುವರಿತಾನೆ, ಪರಮಹಂಸರು ಸ್ನಾನ ಮುಗಿಸಿದ ನಂತರ ಮತ್ತೆ ಅವರು ಗೋಪಿ ಪ್ರೇಮದ ಸಂಬಂಧವಾಗಿ ಮಾತನಾಡ್ತಾ ಇದ್ದಾರೆ. ಅವರು ಮಾಸ್ಟರ್ ಮತ್ತು ಉಳಿದ ಭಕ್ತರಿಗೆ ಹೇಳ್ತಾ ಇದ್ದಾರೆ, ಗೋಪಿಯರು ಶ್ರೀಕೃಷ್ಣನಲ್ಲಿ ಇಟ್ಟಿದ್ದಂತಹ ಪ್ರೀತಿಯನ್ನು ಅನುಕರಿಸಬೇಕು, ಆ ವಿಧದ ಹಾಡುಗಳನ್ನು ಆಗಾಗ ಹಾಡ್ತಾ ಇರಿ. ಹೃದಯ ವಲ್ಲಭನಿರುವ ಕದಂಬ ವನವೆನ್ನುವುದು ಇನ್ನೆಷ್ಟು ದೂರವಿದೆ ಹೇಳು ಕೆಳದೀ, ಕೃಷ್ಣ ಗಂಧವು ಇದಕ್ಕೋ ಇಲ್ಲಿಗೆ ಬೀಸುತ್ತಿದೆ, ನಡೆಯಲಾರನು ಮುಂದೆ ಸೋತಿರುವೆನು. ಮತ್ತೆ ಹಾಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ, ಹೋಗಲಾರೆ ನಾ ಹೋಗಲಾರೆ ನಾ ಹೋಗಲಾರೆ ಮನೆಗೆ, ಕೃಷ್ಣ ನಾಮವನ್ನು ಜಪಿಸಲಾರೆ ನಾ ನನ್ನ ಮನೆಯ ಒಳಗೆ. ಆ ಶ್ರೀಕೃಷ್ಣ ಸನ್ನಿಧಿಯಲ್ಲೇ ಇರಬೇಕು ಅಂತ ಹೇಳ್ತಕ್ಕಂತಹ ತಮ್ಮ ತವಕವನ್ನ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಸ್ಟರ್ ಮಹಾಶಯ ಮುಂದುವರಿಸ್ತಾ ಇದ್ದಾನೆ, ಪರಮಹಂಸರು ರಾಖಾಲ್ನಿಗೆ ಒಳ್ಳೇದಾಗಲಿ ಅಂತ ಸಿದ್ದೇಶ್ವರಿ ದೇವಿಗೆ ಎಳನೀರು ಸಕ್ಕರೆ ಅರ್ಪಿಸುವುದಾಗಿ ಹರಕೆ ಹೊತ್ತಿದ್ರು. ಅವುಗಳ ಬೆಲೆಯನ್ನು ಕೊಡೋದಿಕ್ಕೆ ಮಾಸ್ಟರ್ ಮಹಾಶಯನಿಗೆ ಸಾಧ್ಯವಾಗುತ್ತದೆಯೇ ಅಂತ ಆತನನ್ನು ಕೇಳ್ತಾ ಇದ್ದಾರೆ. ಪರಮಹಂಸರು ಅಪರಾಹ್ನದಲ್ಲಿ ರಾಖಾಲ, ಮಾಸ್ಟರ್ ಮೊದಲಾದವರೊಡನೆ ಕಲ್ಕತ್ತಾದಲ್ಲಿರುವಂತಹ ಸಿದ್ದೇಶ್ವರಿ ದೇವಾಲಯದ ಕಡೆ ಗಾಡಿ ಮಾಡಿಕೊಂಡು ಬರ್ತಿದ್ದಾರೆ. ದಾರಿಯಲ್ಲಿ ಸಕ್ಕರೆ ಎಳನೀರು ಕೊಂಡ್ಕೊಂಡಾಯಿತು. ದೇವಾಲಯವನ್ನು ಮುಟ್ಟಿದ ನಂತರ ಪರಮಹಂಸರು ಭಕ್ತರಿಗೆ ಹೇಳಿದರು, ಎಳನೀರನ್ನ ಕೊಚ್ಚಿ ಅದಕ್ಕೆ ಸಕ್ಕರೆ ಬೆರೆಸಿ ಭಗವತಿಗೆ ಅರ್ಪಿಸುವ ಹಾಗೆ. ಅಲ್ಲಿನ ಅರ್ಚಕರು ತಮ್ಮ ಸ್ನೇಹಿತರೊಡನೆ ಇಸ್ಪೀಟ್ ಆಡ್ತಾ ಇದ್ದದ್ದು ಪರಮಹಂಸರ ಕಣ್ಣಿಗೆ ಬಿತ್ತು. ಅದನ್ನು ನೋಡಿ ಪರಮಹಂಸರು ಭಕ್ತರಿಗೆ ಹೇಳ್ತಿದ್ದಾರೆ, ನೋಡಿದ್ರ ಇಲ್ಲೂ ಇಸ್ಪೀಟ್ ಆಡ್ತಾ ಇರೋದನ್ನ, ಇಲ್ಲಿ ಮಾಡಬೇಕಾದ್ದು ಭಗವತ್ ಚಿಂತನೆ. ಪರಮಹಂಸರು ದೇವಾಲಯದಿಂದ ಹೊರಟು ಯದು ಮಲ್ಲಿಕನ ಮನೆಗೆ ಬಂದಿದ್ದಾರೆ. ಆತನೊಡನೆ ಅನೇಕ ಮಂದಿ ಬಾಬುಗಳು ಕುಳಿತಿದ್ದಾರೆ. ಯದು ಮಲ್ಲಿಕ ಪರಮಹಂಸರನ್ನ ಆದರದಿಂದ ಬರಮಾಡಿಕೊಂಡ. ಶ್ರೀರಾಮಕೃಷ್ಣ ನಗ್ತಾ ನಗ್ತಾ, ನೀನು ಇಷ್ಟೊಂದು ಜನ ನಕಲಿ ಶಾಮರನ್ನ ಹೊಗಳು ಭಟ್ರನ್ನ ಯಾಕೆ ಹತ್ರಕ್ಕೆ ಸೇರಿಸ್ತಾ ಇದೆಯೋ? ಯದು ಮಲ್ಲಿಕ ನಗ್ತಾ ನಗ್ತಾ, ನೀವು ಅವ್ರನ್ನೆಲ್ಲ ಉದ್ಧಾರ ಮಾಡಲಿ ಅಂತ. ಅವನ ಮಾತು ಕೇಳಿ ಎಲ್ಲರೂ ನಗ್ತಾ ಇದ್ದಾರಂತೆ. ಈಗ ಶ್ರೀರಾಮಕೃಷ್ಣ ಹೇಳಿದ್ರು, ಹೊಗಳು ಭಟ್ರು ಭಾವಿಸ್ತಾರೆ ಧನಿಕ, ತಮಗಾಗಿ ಹಣದ ಚೀಲದ ಕಟ್ಟನ್ನ ಸಡಿಲ ಮಾಡ್ತಾನೆ ಸಡಿಲ ಮಾಡ್ತಾನೆ ಅಂತ. ಆದರೆ ಆತನಿಂದ ಏನನ್ನಾದರೂ ವಸೂಲು ಮಾಡೋದು ಅಂತಂದ್ರೆ ಬಹಳ ಕಷ್ಟ. ಒಮ್ಮೆ ಒಂದು ನರಿಗೆ ಒಂದು ಹೋರಿ ಕಣ್ಣಿಗೆ ಬಿತ್ತು, ಅದು ಅದರ ಜೊತೆಯನ್ನ ಬಿಡದೇನೆ ಹಿಂಬಾಲಿಸ್ತಾ ಇತ್ತು. ಅದು ಹೋದ ಕಡೆಯಲ್ಲೆಲ್ಲ ನರಿಯು ಕೂಡ ಹೋಗ್ತಾ ಇದೆ. ನರಿ ಭಾವಿಸಿತ್ತು, ಆ ಹೋರಿಯ ಅಂಡಕೋಶ ಅಲ್ಲಿ ನೇತಾಡ್ತಾ ಇದೆಯಲ್ಲ, ಒಂದಲ್ಲ ಒಂದು ಸಮಯ ಅವು ಕೆಳಗೆ ಬಿದ್ದುಬಿಡುತ್ತವೆ, ಆಗ ಅದನ್ನು ತಿಂದ್ಬಿಡೋಣ ಅಂತ. ಹೋರಿ ಮಲಗಿ ನಿದ್ರಿಸಿದಾಗಲೆಲ್ಲ ನರಿಯು ಅದರ ಹತ್ತಿರವೇ ಮಲಗಿ ನಿದ್ರಿಸ್ತಾ ಇತ್ತು. ಅದು ಎದ್ದು ಸುತ್ತಾಡಿದಾಗಲೆಲ್ಲ ನರಿಯು ಕೂಡ ಅದರ ಹಿಂದೆಯೇ ಸುತ್ತಾಡ್ತಿತ್ತು. ಹೀಗೆ ಎಷ್ಟೋ ದಿನ ಕಳೆದು ಹೋದವು, ಆದರೂ ಹೋರಿಯ ಅಂಡಕೋಶ ಕೆಳಕ್ಕೆ ಬೀಳಲಿಲ್ಲ. ಆಗ ಅದು ನಿರಾಶೆಯಿಂದ ಹೊರಟು ಹೋಯ್ತು. ಹೊಗಳು ಭಟ್ರಿಗೂ ಆಗುವ ಗತಿ ಇದೇನೆ, ಶ್ರೀಮಂತರನ್ನ ಹೊಗಳತಕ್ಕಂತಹ ಕೆಲವು ಜನರನ್ನ ಉದಾಹರಿಸಿ ಈ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಅವ್ರ ಗಂಟು ಸಡಿಲ ಆಗೋದಲ್ಲ, ಇವರು ಹೊಗಳೋದು ಬಿಡೋದಲ್ಲ, ಆದರೂ ಮಧ್ಯೆ ಮಧ್ಯೆ ಏನೋ ಒಂದು ಕಪ್ ಕಾಫಿ ಕೊಡ್ತಾರೆ ಅಂತ. ಅವ್ರ ಜೊತೆಯಲ್ಲೇ ಅವರು ಹಿಡಿದಕ್ಕೆಲ್ಲ ಕಿಸ್ಕೊಂಡು, ಕಿಸ್ಬಾಯಿ ದಾಸ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಹಾಕೊಂಡು ಅವರು ತಮ್ಮ ವ್ಯಕ್ತಿತ್ವವನ್ನೇ ಕಳ್ಕೊಂಡಿರ್ತಾರೆ ಅಂತನೋ ಆ ಮಾತನ್ನ ತುಂಬಾ ಸ್ವಾರಸ್ಯಕರವಾಗಿ ಇಲ್ಲಿ ಹೇಳಿದ್ದಾರೆ ಶ್ರೀರಾಮಕೃಷ್ಣ. ಇದೆಲ್ಲ ಯಾವಾಗಲೂ ಇರುವಂತಹದ್ದು. ಶ್ರೀರಾಮಕೃಷ್ಣ ಹೀಗೆ ಹೇಳಿದ್ರು ಅಂತ ಹೊಗಳಭಟ್ರ ಸಂಖ್ಯೆ ನಿಂತು ಹೋಗುತ್ತೆ ಅಂತೇನಿಲ್ಲ. ಒಂದಷ್ಟು ಶ್ರೀಮಂತರು ಅಂತ ಇರೋದು, ಒಂದಷ್ಟು ಹೊಗಳಭಟ್ರು ಅಂತ ಹೇಳ್ತಕ್ಕಂಥವ್ರು ಇರೋದು, ಅದು ಇನ್ನು ಮುಂದೆಯೂ ಕೂಡ ಇರುತ್ತದೆ. ಯಾಕೆಂತಂದ್ರೆ ಈ ವರ್ಣಭೇದ ಓದುವಾಗ ಅವರು ಒಂದು ವರ್ಷ ಜನ ಒಂದು ಇಲ್ಲದೆ ಹೋಯ್ತು ಅಂತಂದ್ರೆ ಎಲ್ಲಿ ಎಲ್ಲಿ ಹೊಗಳಭಟ್ರು ಇವತ್ತು ಇಲ್ವೇ ಇಲ್ವಲ್ಲ ಅಂತನ್ಬಾರ್ದಲ್ಲ, ಒಂದಷ್ಟು ಜನ ಅಲ್ಲಿ ಇರ್ತಾರೆ. ಈ ವಚನ ವೇದವನ್ನ ಅರ್ಥಪಡಿಸೋದಕ್ಕಾದ್ರೂ ಕೂಡ ಒಂದಷ್ಟು ಜನ ಹೊಗಳಭಟ್ರು ಅಲ್ಲಿ ಇರಬೇಕಾಗತ್ತೆ. ರಾಜಮಹಾರಾಜರ ಆದಿಯಾಗಿ ಈ ಹೊಗಳಭಟ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ಸಂತೋಷ ಪಡುವಂತಹ ಒಂದು ವ್ಯವಸ್ಥೆ ಯಾವತ್ತಿಂದಲೂ ಇದ್ದುದ್ದೇ. ಆದರೆ ಅದೆಲ್ಲ ತೀರ ಸಾಮಾನ್ಯವಾದಂತ ವ್ಯಕ್ತಿತ್ವ ಅಂತ ತೋರಿಸೋದಕ್ಕೋಸ್ಕರ ಅದನ್ನು ಹೇಳ್ತಾ ಇದ್ದಾರೆ. ಯದು ಮಲ್ಲಿಕ ಮತ್ತು ಅವನ ತಾಯಿ ಪರಮಹಂಸರಿಗೂ ಮತ್ತು ಅವರ ಭಕ್ತರಿಗೂ ಉಪಾಹಾರ ಮಾಡಿಸಿದ್ರು ಅಂಥೇಳಿ ಅಲ್ಲಿಗೆ ಮುಗಿಸ್ತಾನೆ ಮಾಸ್ಟರ್ ಮಹಾಶಯ. ಈಗ ಮಾರನೇ ದಿನ 19 ಡಿಸೆಂಬರ್ 1883 ಮಾರ್ಗಶಿರ ಕೃಷ್ಣ ಪಂಚಮಿ ಬುಧವಾರ. ಗಂಟೆ ಬೆಳಗಿನ 9, ಪರಮಹಂಸರು ಮಾಸ್ಟರೊಡನೆ ದಕ್ಷಿಣೇಶ್ವರದ ಬಿಲ್ವ ಮರದ ಹತ್ತಿರ ಮಾತನಾಡುತ್ತಿದ್ದಾರೆ. ಬಿಲ್ವ ಮರದ ಮೂಲ ಪರಮಹಂಸರ ಸಾಧನಾಭೂಮಿ, ಅದು ಅತಿ ನಿರ್ಜನ ಪ್ರದೇಶ. ಉತ್ತರದಲ್ಲಿ ಎತ್ತರವಾದ ಕಾಂಪೌಂಡ್ ಇದೆ. ಅದರಿಂದ ಆಚೆಗೆ ಆಂಗ್ಲ ಸರ್ಕಾರದ ಮದ್ದಿನ ಮನೆ ಇದೆ. ಪಶ್ಚಿಮದಲ್ಲಿ ಸರ್ವೆ ಮರಗಳ ತೋಪು ಸದಾ ಸ್ವಯಂ ಸ್ವಯಂ ಅಂತ ಶಬ್ದ ಮಾಡ್ತಾ ಇವೆ. ಅದರಿಂದ ಆಚೆಗೆ ಭಾಗೀರಥಿ ಹರಿತಾ ಇದ್ದಾಳೆ. ದಕ್ಷಿಣ ದಿಕ್ಕಿನಲ್ಲಿ ಪಂಚವಟಿ ಕಾಣಿಸಿಕೊಳ್ತಾ ಇದೆ. ಸುತ್ತಲೂ ಅಷ್ಟೊಂದು ಮರಗಿಡಗಳು ಎದ್ದಿವೆ. ದೇವಾಲಯ ಇಲ್ಲಿಂದ ಕಣ್ಣಿಗೆ ಬೀಳ್ತಾ ಇಲ್ಲ. ಬಾಹ್ಯ ಪ್ರಪಂಚದ ಶಬ್ದ ಒಂದು ಕಿಂಚಿತ್ತೂ ಇಲ್ಲಿ ಕೇಳಿ ಬರ್ತಾ ಇಲ್ಲ. ಶ್ರೀರಾಮಕೃಷ್ಣ ಈಗ ಮಾಸ್ಟರ್ ಮಾಷೆಯನ್ನು ಹೇಳ್ತಾ ಇದ್ದಾರೆ, ನೋಡು, ಕಾಮಕಾಂಚನವನ್ನು ತ್ಯಾಗ ಮಾಡದ ಹೊರತು ಭಗವಂತನ ಸಾಕ್ಷಾತ್ಕಾರ ದೊರಕುವುದಿಲ್ಲ. ಯಾರು ಹೇಳಿದ್ದು? ಮಾಸ್ಟರ್ ಮಾಷೆಯನಿಗೆ. ಎಷ್ಟನೇ ಸಲ? ನಾವು ಈಗಾಗಲೇ ಎಷ್ಟು ಸಲ ಅದನ್ನು ಕೇಳಿದ್ದೇವೆ. ಶ್ರೀರಾಮಕೃಷ್ಣಿಗೆ ಬೇಸರ ಬರೋದು ಬೇಡವೇ? ಅಥವಾ ನಾನಿದನ್ನು ಹಲವಾರು ಸತಿ ಹೇಳಿ ಆಗಿದೆ, ಇನ್ನೇನಾದ್ರೂ ಹೊಸ್ತು ಹೇಳೋಣ ಅಂತ ಒಂದು ಯೋಚನೆ ಬರೋದು ಬೇಡವೇ? ಹೇಳಿದ್ದನ್ನೇ ಹೇಳಿದ ಕಿಸಬಾಯಿ ದಾಸ ಅಂತ ಶ್ರೀರಾಮಕೃಷ್ಣ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರಲ್ಲ, ಯಾತಕಿ ಯಾತಕಿ ಅಂತಂದ್ರೆ ಮಾಸ್ಟರ್ ಮಾಷೆನಿಗೆ ಮರೆವು ಜಾಸ್ತಿ. ಆ ಮಾಸ್ಟರ್ ಮಹಾಶಯನಿಗೂ ಸರಿಯೇ, ಈ ನಾವು ಮಹಾಶಯರಿದ್ದೇವಲ್ಲ ನಮಗೂ ಅಷ್ಟೇನೆ, ಕೇಳುವಷ್ಟುವರೆಗೂ ಮಾತ್ರ ಅದು ನೆನಪಿರುತ್ತೆ, ಆಮೇಲೆ ಅದನ್ನೆಲ್ಲ ಮರ್ತು ಬಿಡೋಣವೇ? ಅದೇ ನೆನಪಿರಬೇಕಾದ್ದು. ಬ್ಯಾಂಕ್ನಲ್ಲಿ ಎಷ್ಟಿದೆ, ಅದನ್ನ ಹೇಗೆ ಬೆಳೆಸಬೇಕು ಅಂತ ಅನ್ನೋದ್ರ ಬಗ್ಗೆ ನೆನಪಿಲ್ಲಿದ್ರೆ ಹೇಗಾಗುತ್ತೆ, ಜೀವನ ಹೇಗೆ ನಡೆಸಬೇಕು? ಶ್ರೀರಾಮಕೃಷ್ಣ ಏನೋ ಪರವಾಗಿಲ್ಲ, 4 ಜನ ರಸದ್ದಾರರಿದ್ದಾರೆ, ನಡ್ಕೊಂಡು ಹೋಗ್ತಾ ಇದೆ, ನಮ್ಮ ವಿಷಯ ಹಾಗಲ್ಲ, ಅವ್ರಿಗೇನು ಗೊತ್ತಾಗುತ್ತೆ ಅಂತ. ಅದಕ್ಕೆ ನಾನು ಕೂಡ ಒಂದು ಮಾತು ಹೇಳ್ತಾ ಇರ್ತೀನಿ ಯುವಕರೆಷ್ಟೋ ಜನರಿಗೆ, ಏನು ಉದ್ಯೋಗ ಏನಿದೆ, ಏನು ಓದಿದ್ಯಪ್ಪ ಇಂಜಿನಿಯರ್ ಆಗಿ, ಉದ್ಯೋಗ ಇನ್ನೂ ಏನು ದೊರೆಯುತ್ತೆ? ನೋಡು, ನಿನಗೊಂದು ವಿಚಾರ ಹೇಳ್ತೇನೆ, ಹೊರಗಡೆ ಇರ್ತೀಯೋ ಜೇಬ್ ತುಂಬಾ ಹಣ ಇರಬೇಕು, ಕೈ ತುಂಬಾ ಹಣ ಇರಬೇಕು. ಒಂದು ವೇಳೆ ನಿನ್ನ ಕೈಯಲ್ಲಿ ಹಣ ಮಾಡೋಕೆ ಸಾಧ್ಯ ಆಗಲಿಲ್ವೋ ಬಾ ಅಂತ ಅವರಿಗೆ ನಾನು ಒಂದು ಬರಿಗೈದಾಸನಾಗು, ಸಂಪೂರ್ಣ ತ್ಯಾಗ ಮಾಡಿ ಅಲಕ್ ನಿರಂಜನ್ ಆಗ್ಬೇಕು ಇಲ್ವೋ, ಸಂಪಾದನೆ ಮಾಡಲೇಬೇಕು. ಕಾಮಕಾಂಚನ ತ್ಯಾಗ ಮಾಡಬೇಕು ಅಂತ ಶ್ರೀರಾಮಕೃಷ್ಣ ಹೇಳಿದ್ರೆ ಏನು ಅರ್ಥ? ಅದರಲ್ಲೇ ಬಿದ್ದುಕೊಂಡಿರಬಾರದು ಅಂತ. ಅದೊಂದು ಕೇವಲ ಸಾಧನ ಮಾತ್ರ, ಜೀವನೋಪಾಯಕ್ಕೆ ಮಾತ್ರ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಇದನ್ನು ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೆ ನೆನಪಿಸಿ ಅದರೊಳಗೆ ಮನಸ್ಸು ಕೊಡ್ತು ಅಂತ ಹೇಳಿದ್ರೆ ಸಾಕ್ಷಾತ್ಕಾರ ಸಾಧ್ಯವಿಲ್ಲ ಅಂತ. ಶಾರದಾ ಮಾತೆಯವರಿಗೆ ಅವರ ಗುರುಗಳಾದ ಮೇಲೆ ಶ್ರೀರಾಮಕೃಷ್ಣದ ಮಿಸ್ಸೆಸ್ ಶ್ರೀರಾಮಕೃಷ್ಣ ಆದ್ದರಿಂದ ಭಕ್ತಾದಿಗಳು ತುಂಬಾ ಹಣ ತಂದು ಕೊಡ್ತಾ ಇದ್ರು, ಕಾಣಿಕೆ ಹಣ ತಂದು ಕೊಡ್ತಾ ಇದ್ರು. ಅವರು ಹಣವನ್ನ ತಮ್ಮ ಕೋಣೆಯಲ್ಲಿ ಪೆಟ್ಟಿಗೆಯಲ್ಲಿ ಇಡ್ತಾ ಇದ್ರು. ಅದು ಎಷ್ಟಾಯ್ತು ಅಂತ ಎಣಿಸಿ ಕೂಡ ನೋಡ್ತಾ ಇರಲಿಲ್ಲ ಅವರು. ಹಾಗೆ ಬಂತು, ಹೀಗೆ ಪೆಟ್ಟಿಗೆಯೊಳಗೆ ಹೋಯ್ತು. ಬ್ರಹ್ಮಚಾರಿಗಳು ಅಥವಾ ಬಾಕಿ ಉಳಿದವರು ಕಾರ್ಯಕರ್ತರು ಅವರ ಕೆಲಸ ಕಾರ್ಯಗಳಿಗೆ ಏನಾದರೂ ಸಾಮಾನು ತರೋದಕ್ಕೆ ಹಣ ಬೇಕಾಗುತ್ತೆ. ಅಮ್ಮ ಇದಕ್ಕಿಷ್ಟು ಖರ್ಚಾಗುತ್ತೆ, ಹೋಗಲ್ಲ ಪೆಟ್ಟಿಗೆಲ್ಲಿ ಎತ್ತಕೋ, ಎಷ್ಟು ಬೇಕೋ ಅಷ್ಟು ತಕ್ಕೋ, ಉಳಿದದ್ದನ್ನು ಅದರೊಳಗೆ ಇಟ್ಟುಬಿಡು. ಅವರೆಲ್ಲ ಪ್ರಾಮಾಣಿಕ ವ್ಯಕ್ತಿಗಳು, ಆದ್ರಿಂದ ಬೇಕಾದಷ್ಟು ಮಾತ್ರ ತೆಗೆದುಕೊಂಡು ಮಿಕ್ಕದ್ದನ್ನು ವಾಪಸ್ ಇಟ್ಟರು. ಅಂಥವ್ರು ನೋಡಿ ಅವ್ರು ಹೇಳೋದು. ಮಧ್ಯೆ ಮಧ್ಯೆ ಅವರ ಸೋದರರೇ ಕೆಲವರು ಆಸೆಬ್ರುಕರು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರು, ಆಶ್ಚರ್ಯವೇನಿಲ್ಲ. ಆದರೆ ಶ್ರೀ ಮಾತೆಯವರು ಅದಕ್ಕೆಲ್ಲ ಜಾಸ್ತಿ ತಲೆನೋವಿಸಿಕೊಂಡವರಲ್ಲ. ಅವರ ಸರ್ವನಾಶಾದ್ಯಲ್ಲಿದೆ. ಅವರು ತಮಗೆ ಬಂದಂತಹ ಕಾಣಿಕೆಯನ್ನ ಎಣಿಸದೆಯೇ ಒಂದು ಕಡೆ ಇಟ್ಟು ಅದರಿಂದ ಏನೇನು ಉಪಯೋಗ ಪಡ್ಕೊಳ್ಬೇಕು ಅಲ್ಲ ಪಡೆದುಕೊಂಡು ನಿರ್ಲಿಪ್ತರಾಗಿ ನಿಶ್ಚಿಂತರಾಗಿ ಇದ್ರು, ಆ ಬಗೆಯ ಜೀವನವನ್ನು ನಡೆಸಿದ್ರು, ಅವರಿಗೆ ನಷ್ಟವಾದ್ದೇನಿದೆ? ಅಷ್ಟೇ ಅಲ್ಲ, ಇವತ್ತು ಅವರನ್ನ ನಾವು ಯಾವ ರೀತಿಯಲ್ಲಿ ಕೊಂಡಾಡ್ತಾ ಇದ್ದೇವೆ? ಅಮ್ಮ ಅಮ್ಮ ಅಮ್ಮ ಅಂತ ಯಾಕೆ ಅವ್ರ ಬಳಿಗೆ ಹೋಗ್ತಾ ಇದ್ದೇವೆ? ಅವ್ರ ಹತ್ರ ಹಣ ಇರಲಿಲ್ವೇನೋ? ಸ್ವಯಂ ಅವರೇ ಕಾಶಿಯಲ್ಲಿ ಸೇವಾಶ್ರಮ ಸ್ಥಾಪನೆಯಾದಾಗ ಒಂದು 10 ರೂಪಾಯಿ ನೋಟ್ ಕೊಟ್ರು. ಆ 10 ರೂಪಾಯಿ ನೋಟ್ ಇವತ್ತು 1,000 ರೂಪಾಯಿಗೆ ಸಮ. ಅಂದಿನ ಕಾಲದಲ್ಲೇ ಕೊಟ್ರು 10 ರೂಪಾಯಿಯನ್ನ. ಹಣ ಇತ್ತು ಅವರ ಹತ್ರ, ಹಣವನ್ನು ಕೊಟ್ಟರು ಅವರು, ಹಣದ ವ್ಯವಹಾರ ಮಾಡಿದ್ರು. ಇಲ್ಲ ಅಂತಲ್ಲ, ಆದರೆ ಆ ಹಣ ಅವ್ರನ್ನೇನು ಮಾಡಲಿಲ್ಲ. ಇದನ್ನ ನಾವು ಕಲ್ತ್ಕೊಳ್ಬೇಕಾದ್ದು. ಹಣ ಬೇಕು. ರಾಮಕೃಷ್ಣ ಆಶ್ರಮ ಎಷ್ಟು ಲಕ್ಷಗಟ್ಟಲೆ ಹಣವನ್ನು ಇಟ್ಕೊಂಡಿಲ್ಲ, 8 ಲಕ್ಷಗಟ್ಟಲೆ ಹಣ ಅಂತ ಹೇಳ್ತಕ್ಕಂಥ ಅದು ಇಲ್ಲದೆ ಹೋಗಿದ್ರೆ ನಿರಂತರವಾಗಿ ಇಂತಿಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನೆಲ್ಲ ಮಾಡೋದಕ್ಕೆ ಎಲ್ಲಿ ಸಾಧ್ಯವಾಗುತ್ತದೆ? ನಮ್ಮ ಕಲ್ಕತ್ತಾದಲ್ಲಿ ಕಲ್ಚರಲ್ ಇನ್ಸ್ಟಿಟ್ಯೂಟ್ ಅಂತ ಒಂದು ದೊಡ್ಡದೊಂದು ಕೇಂದ್ರ ಇದೆ, ಸಾಂಸ್ಕೃತಿಕ ಕೇಂದ್ರ ಅದು, ಬಹಳ ದೊಡ್ಡದು. ಇವತ್ತು ಅದನ್ನು ಕಟ್ಟಬೇಕಾದ್ರೆ ಕನಿಷ್ಠ ಪಕ್ಷ 1-4 ಕೋಟಿ ಬೇಕು. ಅಂಥದ್ದಕ್ಕೆ ಈ ಹಿಂದೆ, ಸ್ವಲ್ಪ ಕಾಲದ ಹಿಂದೆ 25 ಲಕ್ಷವನ್ನ ಸರ್ಕಾರದ ಮೂಲಕ ಕೊಡಿಸಿದಂತಹ ಮಹಾನುಭಾವ ಇವತ್ತು ಇಲ್ಲಿ ಇದೇ ಆಡಿಟೋರಿಯಂ ಕೊಡಿಸಿದ್ದಾರೆ ಅವರು. ರಾಮಕೃಷ್ಣ ಆಶ್ರಮ ಅಷ್ಟು ಹಣವನ್ನು ತೆಗೆದುಕೊಂಡು ವ್ಯವಹಾರ ನಡೆಸಿದೆ. ಏನ್ ಮಾಡಿತ್ತು? ಸನ್ಯಾಸಿಗಳಿಗೆ ಏನ್ ತೊಂದರೆ ಆಯ್ತು ಅದರಿಂದ? ಆಲೋಚನೆ ಮಾಡಬೇಕು. ವಿವೇಕ ಅಂತ ಹೇಳ್ತಕ್ಕಂತಹದ್ದು ಜಾಗೃತವಾಗಬೇಕು. ಅದಕ್ಕಾಗಿ ಸಜ್ಜನ ಸಹವಾಸ, ಮತ್ತೆ ಮತ್ತೆ ಸಜ್ಜನ ಸಹವಾಸ ಮಾಡಿ ಸತ್ಕಥಾ ಪ್ರಸಂಗದಲ್ಲಿ ಭಾಗವಹಿಸಿ ಮನಸ್ಸನ್ನ ವಿವೇಕಪೂರ್ಣವಾಗಿ ಮಾಡಿಕೊಳ್ಳಿ. ಕೋಟಿಗಟ್ಟಲೆ ಹಣ ಇಟ್ಕೊಳ್ಳಿ, ಅದರಿಂದ ನಿಮಗೇನೂ ತೊಂದರೆ ಆಗೋದಿಲ್ಲ. ಇದ್ದು ಇರದವರಂತೆ ಇರುವಂತಹ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ತತಃ ಪದಂ ತತ್ ಪರಿಮಾರ್ಗಿತವ್ಯಂ. ಈ ಒಂದು ಅಸಂಗತ್ವವನ್ನು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಏನು ಬೋಧಿಸಿದ್ದಾನೋ ಅದನ್ನ ಜೀವನದಲ್ಲಿ ತಂದುಕೊಂಡು ಧರ್ಮವನ್ನ ಉಚ್ಛ್ರಾಯ ಸ್ಥಿತಿಗೆ ಏರಿಸಬೇಕು. ಧರ್ಮ ಕೈಯಲ್ಲಿ ಕಾಸಿಲ್ದಿರುತ್ತವರ ಮೂಲಕ ಧರ್ಮ ಎಲ್ಲಿ ಮೇಲೆ ಬರುತ್ತೆ? ಯಾವುದೇ ಸತ್ಕಾರ್ಯವನ್ನೇ ಮಾಡಬೇಕಾದರೂ ಕೂಡ ಹಣ ಬೇಕು. ಆದರೆ ಆ ಹಣವನ್ನ ಹಿಡಿದು ಕೆಲಸ ಮಾಡತಕ್ಕಂಥವರಲ್ಲಿ ವಿವೇಕ ಇರಬೇಕು. ಆದರೆ ವಿವೇಕ ಇಲ್ಲಿರತಕ್ಕಂಥವರ ಕೈನಲ್ಲಿ ಹಣ ಇತ್ತು ಅಂತಂದ್ರೆ ಏನೇನು ಅತ್ಯಾಚಾರ ಆಗುತ್ತೆ ಅಂತನ್ನೋದಕ್ಕೆ ಅದಕ್ಕೂ ಉದಾಹರಣೆಗಳಿವೆ. ವಿವೇಕಿಗಳ ಜೊತೆಯಲ್ಲಿ ಹಣ ಇತ್ತು ಅಂತ ಹೇಳಿದ್ರೆ ತನ್ನ ಮೂಲಕ ಎಂತೆಂಥ ಅಸತ್ಕಾರ್ಯಗಳಾಗುತ್ತವೆ ಅಂತ ಹೇಳ್ತಕ್ಕಂಥದ್ದು ಕೂಡ ಉದಾಹರಣೆಗಳಿವೆ. ಎಷ್ಟೋ ಸಲ ನನಗೆ ಅನಿಸೋದುಂಟು, ಈ ನಡುವೆ ತುಂಬಾ ಪ್ರಯಾಣ ಮಾಡ್ತಾ ಇದ್ದೇನೆ ಕರ್ನಾಟಕದಾದ್ಯಂತ, ಆ ರಸ್ತೆಗಳ ಅವಸ್ಥೆ ನೋಡಿದ್ರೆ ಲಕ್ಷಗಟ್ಟಲೆ ರೂಪಾಯಿ ಬೆಲೆ ಬಾಳತಕ್ಕಂತಹ ಕಾರುಗಳನ್ನು ಓಡಿಸೋದಕ್ಕೂ ಕಷ್ಟ. ಅಮೆರಿಕದ ರಸ್ತೆಯಂತೆ ಅಥವಾ ಜಪಾನಿನ ರಸ್ತೆಯಂತೆ ಈ ರಸ್ತೆಗಳೆಲ್ಲ ಇದ್ದಿದ್ರೆ ಆಟೋ ರಿಕ್ಷಾಗಳು ಕೂಡ ಒಳ್ಳೆ ಬೆಂಜ್ ಕಾರ್ನಂತೆ ಪ್ರಯಾಣ ಮಾಡಬಹುದಾಗಿತ್ತು. ಸಿಂಗಾಪುರದಲ್ಲಿ ಇರ್ತಕ್ಕಂಥ ರಸ್ತೆಗಳನ್ನ ನೋಡೋದಕ್ಕೋಸ್ಕರಾದ್ರೂ ಒಂದ್ಸತಿ ಹೋಗ್ಬಿಟ್ಟು ಬರಬೇಕು. ಸ್ನಾನ ಮಾಡಿ ಆದರೂ ಪರವಾಗಿಲ್ಲ, ಒಂದು ಟ್ರಿಪ್ ಹಾಕ್ಬೇಕಲ್ಲಿ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಜಪಾನನ್ನು ನೋಡಿದಂತಹ ಸ್ವಾಮಿ ವಿವೇಕಾನಂದರು ಪ್ರಭಾವಿತರಾಗಿ ನಮ್ಮ ಭಾರತದ ಯುವಕರೆಲ್ಲರನ್ನೂ ಕೂಡ ಒಮ್ಮೆ ಆದರೂ ಆ ಜಪಾನಿಗೆ ಕಳಿಸಿ ಅಲ್ಲಿನ ರೀತಿ ನೀತಿಗಳನ್ನ ಅವರು ಅಧ್ಯಯನ ಮಾಡಿಕೊಂಡು ಬರುವಂತೆ ಮಾಡಬೇಕು ನಾವು ಅಂತ. ಸಿಂಗಾಪುರದಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡಬೇಕಾದ್ರೆ ಸರ್ಕಾರದವರು ಎಷ್ಟು ಕಠಿಣವಾಗಿರ್ತಾರೆ ಆ ಕೆಲಸಗಾರರ ಮೂಲಕ ಮೇಲೆ ಅಂತ ಹೇಳಿದ್ರೆ, ಆ ರಸ್ತೆನಲ್ಲಿ ಅವರು ಕಟ್ಟಿದಂತಹ ರಸ್ತೆನಲ್ಲಿ ಕಾರು ಹೋಗ್ತಾ ಇದ್ರೆ ಕಾರ್ನಲ್ಲಿ ಒಂದು ಲೋಟ ನೀರನ್ನಿಟ್ಟಿರ್ತಾರೆ. ಆ ನೀರು ತುಂಬಿಕೊಂಡಿರ್ತದೆ, ಲೋಟ ತುಂಬಾ ನೀರಿರುತ್ತದೆ, ಒಂದೇ ಒಂದು ತೊಟ್ಟು ಕೆಳಗೆ ಬಿದ್ದಿರಬಾರದು, ಎಷ್ಟೇ ವೇಗವಾಗಿ ಆ ಕಾರು ಹೋದರೂ ಕೂಡ. ಏನಾದರೂ ಒಂದೇ ಒಂದು ಕಸವನ್ನೆಲ್ಲ ಹಾಕಿದ ಅಂತ ಹೇಳಿದ್ರೆ ತಕ್ಷಣ ಟಿವಿ ಅದು ರೆಕಾರ್ಡ್ ಮಾಡಿ ಇಟ್ಟಿರ್ತದೆ, ತಕ್ಷಣ ಅಲ್ಲಿ ಬಂದಾಯ್ತು, ಫೈನ್ ಹಾಕಿ ಆಯ್ತು. ಬಹಳ ದೊಡ್ಡ ಮೊತ್ತದ ದಂಡವನ್ನ ತೆರಬೇಕು. ಅಲ್ಲಿ ದೇವರಿಲ್ಲ, ದೇನ್ರಿಲ್ಲ, ನಮ್ಮಲ್ಲಿ ಬೀದಿ ಬೀದಿಗೆ ದೇವರು. ಆ ದೇವರನ್ನೇ ನಾವು ಚರಂಡಿಯ ಮುಂದೆ ನಿಲ್ಲಿಸ್ತೇವೆ. ದಾವಣಗೆರೆ ಹತ್ರ ಒಂದು ಹಳ್ಳಿಗೆ ಹೋಗಿದ್ದೆ, ಒಂದು ದೊಡ್ಡ ದೇವಸ್ಥಾನ ಅಂತ ಕರ್ಕೊಂಡು ಹೋದ್ರು, ಗಣೇಶನ ದೇವಸ್ಥಾನ. ಅದರ ಮುಂದ್ಗಡೆ ತೆರೆದ ಚರಂಡಿ, ಮೂಗನ್ನು ಮುಚ್ಚಿಕೊಂಡು ಒಳಗಡೆ ಹೋಗಬೇಕು. ಸುಗಂಧ ಆ ಅವನಿಗೆ, ಗಣೇಶನಿಗೆ ಅದೇನೆ. ವಿವೇಕ, ಬುದ್ಧಿ, ಇದನ್ನ ನಾವು ಜಾಗೃತಗೊಳಿಸುವಲ್ಲಿ ಹಿಂದುಳಿದಿದ್ದೇವೆ. ಇವತ್ತಿನ ವಿದ್ಯಾ ಕ್ಷೇತ್ರಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ವಿದ್ಯಾವಂತ ಮೂರ್ಖರನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅಯೋಗ್ಯರು, ಅಸಮರ್ಥರು, ಅಪ್ರಾಮಾಣಿಕರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ, ಅಧಿಕಾರಕ್ಕೆ ತರ್ತಾ ಇದ್ದಾರೆ ನಮ್ಮ ಜನ. ಇಂಥ ಕ್ಷೇತ್ರದಲ್ಲಿ ಧರ್ಮ ಹೇಗೆ ಜಾಗೃತವಾಗುವುದಕ್ಕೆ ಸಾಧ್ಯ, ಹೇಗೆ ಅದು ಸಂಸ್ಥಾಪನೆಗೊಳ್ಳೋದಕ್ಕೆ ಸಾಧ್ಯ, ಹೇಗೆ ಉಚ್ಛ್ರಾಯ ಸ್ಥಿತಿಗೆ ಬರೋದಕ್ಕೆ ಸಾಧ್ಯ? ಎಂತೆಂಥ ದೊಡ್ಡ ತತ್ವಶಾಸ್ತ್ರಗಳೆಲ್ಲ ನಮ್ಮಲ್ಲಿ ಇದ್ದವು, ಎಂತೆಂಥ ವೇದಗಳು, ಉಪನಿಷತ್ತುಗಳು, ಇಡೀ ಜಗತ್ತಿಗೆ ಸವಾಲನ್ನೊಡ್ಡುವಂತಹ ಉಪನಿಷತ್ತುಗಳು, ತತ್ವಶಾಸ್ತ್ರಗಳು ನಮ್ಮದು. ಇಡೀ ಜಗತ್ತಿಗೆ ಗುರುವಾಗಿ ನಿಲ್ಲಬಲ್ಲಂತಹ ಸಾಮರ್ಥ್ಯ ನಮ್ಮ ಭಾರತದ್ದು ಅಂತ ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ಘೋಷಿಸಿದ್ದಾರೆ. ಅಂತಹ ರಾಷ್ಟ್ರ ಇಂತಹ ಒಂದು ದುಸ್ಥಿತಿಗೆ ಗುರಿಯಾಗಬೇಕಾದ ಕಾರಣ ಏನು? ಎಲ್ಲ ಸೆಂಟಿಮೆಂಟಲ್ ಫೂಲ್ಸ್, ಎಲ್ಲ ಭಾವಾವೇಗದ ಮೂರ್ಖರು, ಭಕ್ತಿಯ ಹೆಸರಿನಲ್ಲಿಯೂ ಮೂರ್ಖರು, ವಿದ್ಯೆಯ ಹೆಸರಿನಲ್ಲಿಯೂ ಮೂರ್ಖರು. ನಿಜವಾದ ವಿವೇಕ ಅಂತ ಹೇಳ್ತಕ್ಕಂಥದ್ದು ಜಾಗೃತವಾಗದೇ ಇದ್ರೆ ಕೇವಲ ಮೂರ್ಖತನ ಮಾತ್ರವೇ ರಾಜ್ಯಭಾರ ಮಾಡುತ್ತೆ. ಆ ರಾಜ್ಯಭಾರದಲ್ಲಿ ವಿವೇಕಿಗಳು ಕೂಡ ದಂಡವನ್ನು ತೆರಬೇಕಾಗುತ್ತದೆ, ಅವರಿಂದ ಅಳಲು ಪಡಬೇಕಾಗುತ್ತೆ. ಆ ವಿವೇಕಿಗಳು ಕೂಡ ಕಾರಣ ಅದಕ್ಕೆ. ಬಾಕಿ ಉಳಿದವರನ್ನು ವಿವೇಕಿಗಳನ್ನಾಗಿ ಮಾಡದೇ ಇದ್ದದ್ದು ಈ ವಿವೇಕಿಗಳ ದೊಡ್ಡ ಅಪರಾಧ. ಹೇಳಬೇಕಾದ ಕಟು ಸತ್ಯವನ್ನ ನಿರ್ಭೀತಿಯಾಗಿ ಹೇಳುವಂತಹ ಸಾಮರ್ಥ್ಯವನ್ನ ನಮ್ಮ ಇಂದಿನ ಭಾರತೀಯ ವಿವೇಕಿಗಳು ಕಳೆದುಕೊಂಡದ್ರಿಂದ ಈ ದುಷ್ಪರಿಣಾಮ. ಸ್ವಾಮಿ ವಿವೇಕಾನಂದರು ಮೈಸೂರು ಮಹಾರಾಜನೊಂದಿಗೆ ನಡೆಸಿದಂತಹ ಸಂಭಾಷಣೆಯ ಭಾಗವನ್ನ ಆ ವಿಶ್ವವಿಜೇತ ವಿವೇಕಾನಂದದಲ್ಲಿ ನಾವು ಪರಾಂಬರಿಸಬೇಕು. ದಿಟ್ಟ ಸನ್ಯಾಸಿ, ಬರಿಗೈ ಸನ್ಯಾಸಿ ಆ ಮಹಾರಾಜನಿಗೆ ಸಾರ್ವಜನಿಕರ ಸಭೆಯ ನಡುವೆ ಕೇವಲ 26-27 ವರ್ಷದ ಯುವಕ ಸನ್ಯಾಸಿ ಎಂಥ ಉತ್ತರವನ್ನು ಕೊಟ್ಟ, ಆ ಉತ್ತರ ಯಾವ ರೀತಿಯಲ್ಲಿ ಬೆರಗುಗೊಳಿಸಿತು, ಆ ರೀತಿಯಲ್ಲಿ ಉತ್ತರ ಕೊಟ್ಟದ್ದಕ್ಕೆ ಮಹಾರಾಜ ಎಚ್ಚರವನ್ನು ನೀಡಿದಾಗ ಆ ಯುವ ಸನ್ಯಾಸಿ ಕೊಟ್ಟಂತಹ ಉತ್ತರ ಏನು? ನಾನು ಸನ್ಯಾಸಿ, ನಾನು ಸತ್ಯವನ್ನು ಎಂದೆಂದಿಗೂ ಮರೆಮಾಚತಕ್ಕಂಥವನಲ್ಲ, ಆ ಸತ್ಯವನ್ನು ಎಲ್ಲಿ ಬೇಕಾದರೂ ಕೂಡ ಘೋಷಿಸಬಲ್ಲಂಥವನು ನಾನು, ಕೇವಲ ಪ್ರಾಣಭಯಕ್ಕಾಗಿ ಹೇಳಬೇಕಾದ ಸತ್ಯವನ್ನ ಮುಚ್ಚಿ ಮರೆಮಾಚಿ ನಿನಗೋಸ್ಕರ ಒಂದು ಸುಳ್ಳು ಹೇಳಬೇಕೆ ನಾನು ಅಂತರುವ ಮಾತುಗಳನ್ನೆಲ್ಲ ಅವರು ಆಡಿದ್ದನ್ನು ನಾವು ಆ ವಿಶ್ವ ವಿಜೇತ ವಿವೇಕಾನಂದದಲ್ಲಿ ಓದಿದಾಗ ಧರ್ಮ ತಿಳ್ತಕ್ಕಂಥದ್ದು ನಿಜವಾದ ಅರ್ಥದಲ್ಲಿ ಜಾಗೃತವಾಗಿ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದು ಧರ್ಮ ತಿಳ್ತಕ್ಕಂಥದ್ದು ಸರ್ವೋಚ್ಚವಾದದ್ದು ಅಂತನ್ನುವ ಒಂದು ಭಾವನೆ ನಮ್ಮ ಜನರಿಗೆ ಬರಬೇಕಾದ್ರೆ ಇಂಥ ಸನ್ಯಾಸಿಗಳು ಬೇಕು. ಕನಿಷ್ಠ ಪಕ್ಷ ಇಂತಹ ಸನ್ಯಾಸಿಗಳು ಯಾವ ಬಗೆಯಿಂದ ಜೀವನವನ್ನು ನಡೆಸಿದ್ರು, ಇಡೀ ಭಾರತದಲ್ಲಿ ಯಾವ ಬಗೆಯಿಂದ ಸಂಚರಿಸಿದ್ರು ಅಂತ ಹೇಳ್ತಕ್ಕಂತಹ ಅಂಶವನ್ನೆಲ್ಲ ನಾವು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಆ ಒಂದು ಕೆಚ್ಚು, ಆ ಒಂದು ಕಾವು, ಅದನ್ನು ನಮ್ಮ ಹೃದಯದಲ್ಲಿ ಜಾಗೃತಗೊಳಿಸಿಕೊಳ್ಳಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವಿದ್ಯುತ್ ಶಕ್ತಿಯಂತೆ ಸಂಚರಿಸ್ತಾ ಇರಬೇಕು. ಯಾರ್ಯಾರು ಮುಟ್ತಾರೋ ತಕ್ಷಣ ಶಾಕ್ ಹೊಡಿಬೇಕು. ಅಂತಂತಹ ವ್ಯಕ್ತಿ ನಿರ್ಮಾಣ ಆಗಬೇಕಾದ್ರೆ ಈ ಬಗೆಯ ದಿವ್ಯ ಸಂದೇಶಗಳು ನಮಗೆ ಪ್ರಾಪ್ತವಾಗಬೇಕು. ಅಂತಹ ಸಂದೇಶವನ್ನ ಇತ್ತ ಕಡೆ ಶ್ರೀರಾಮಕೃಷ್ಣರು, ಅತ್ತ ಕಡೆ ಶ್ರೀಮಾತೆ ಶಾರದಾದೇವಿ, ಇತ್ತ ಕಡೆ ಸ್ವಾಮಿ ವಿವೇಕಾನಂದರು ಧಾರಾಳವಾಗಿ ಕೊಟ್ಟಿದ್ದಾರೆ. ಇನ್ನು ಮುಂದೆ 1500 ವರ್ಷಗಳವರೆಗೆ ಬೇಕಾಗುವಷ್ಟು ನೀಡಿದ್ದಾರೆ. ಅದನ್ನೆಲ್ಲ ನಾವು ಹೇರಿಕೊಂಡು ಅಂತ ಪ್ರಬಲ ವ್ಯಕ್ತಿಗಳಾಗಿ, ಧರ್ಮ ಅಂತ ಹೇಳಿದ್ರೆ ಶಕ್ತಿಯ ಪ್ರತೀಕ ಅಂತನ್ನುವ ಅನುಭವವನ್ನು ಬಾಕಿ ಉಳಿದವರಿಗೆಲ್ಲರಿಗೂ ಕೊಡಿಸುವ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸುವುದಕ್ಕೆ ಬೇಕಾದಂತಹ ಶಕ್ತಿಯನ್ನ ಭಗವಂತ ಶ್ರೀರಾಮಕೃಷ್ಣ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರ ಹರಿ ತಸ್ಮಿನ್ ತುಷ್ಟೇ ಜಗತ್ತುಷ್ಟೌ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.